ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:50. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 ಕೆಜಿ ಸಿಲಿಂಡರ್ ಇದೆಯಲ್ಲ. 2 ಕೆಜಿನ? ಹೌದು, 2 ಕೆಜಿ ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 ಕೆಜಿ ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಶ್ರವಣದೋಷಗಳ ಯಾವುದೇ ಸಮಸ್ಯೆಗಳಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡಿ. ರಾಷ್ಟ್ರೀಯ ಶ್ರವಣದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫೋರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎನ್ ಆಶಾ ಅವರೊಂದಿಗೆ ಸಂದರ್ಶನ ಆಲಿಸುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಶಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಸಾವಯವ ಬೇಸಾಯದಲ್ಲಿ ಜೈವಿಕ ಗೊಬ್ಬರಗಳ ಒಂದು ಪ್ರಾಮುಖ್ಯತೆ ಏನು, ಯಾತಕ್ಕೋಸ್ಕರ ಜೈವಿಕ ಗೊಬ್ಬರಗಳನ್ನು ಕೃಷಿಕರು ಬಳಸಬೇಕಾಗತ್ತೆ, ಯಾವ ರೀತಿ ಬಳಸಬೇಕು ಮತ್ತು ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೂ ಮತ್ತು ನಮ್ಮ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಡಾಕ್ಟರ್ ಆಶಾ ಅಂತ ಹೇಳಿ ವಿಸಿ ಫಾರ್ಮ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಾವು ಜೈವಿಕ ಗೊಬ್ಬರಗಳ ಮಹತ್ವ ಏನು, ಬಳಕೆ ಮತ್ತು ಇದರ ಲಭ್ಯತೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಷಯದ ಕುರಿತು ಚರ್ಚೆ ಮಾಡೋಣ. ಜೈವಿಕ ಗೊಬ್ಬರಗಳು ಇತ್ತೀಚೆಗೆ ಎಲ್ಲರ ಮನದಲ್ಲೂ, ಎಲ್ಲ ರೈತರಿಗೂ ಒಂದು ಚಿರಪರಿಚಿತವಾದ ಒಂದು ಗೊಬ್ಬರಗಳಾಗಿದ್ದಾವೆ. ಜೈವಿಕ ಅಂತ ಅಂದ್ರೇ ನಮಗೆಲ್ಲ ಅರ್ಥ ಆಗುವಂಗೆ ಒಂದು ಜೀವ ಇರುವಂತಹ ವಸ್ತು. ಯಾವುದೇ ರಾಸಾಯನಿಕಗಳನ್ನ ನಾವು ತಗೊಂಡಾಗ ಅವು ಜೀವ ಇಲ್ಲದ ವಸ್ತುಗಳನ್ನ ನಾವು ಭೂಮಿಗೆ ಸೇರಿಸ್ತೇವೆ. ಆದರೆ ಜೈವಿಕ ಗೊಬ್ಬರಗಳಂದರೆ ಜೀವ ಇರುವಂಥ ವಸ್ತು, ಯಾವಾಗಲೂ ಜೀವಕ್ಕೆ ಜಾಸ್ತಿ ಬೆಲೆ. ಯಾವಾಗ ನಮ್ಮ ಮಣ್ಣಿನಲ್ಲಿ ಜೀವಾಂಶ ಇರುತ್ತೋ ಆಗ ನಾವು ಹೇಳ್ತೇವೆ ನಮ್ಮ ಮಣ್ಣು ಒಂದು ಜೀವಂತವಾದ ವಸ್ತು ಅಂತ. ಇವೆಲ್ಲವೂ ಸೇರಿ, ಸೂಕ್ಷ್ಮಾಣುಜೀವಿಗಳು ಅಲ್ಲದೆ ನಾವು ಸಾಕಷ್ಟು ಇರುವೆಗಳು, ಕೀಟಗಳು, ಸಾಕಷ್ಟು ತಮ್ಮ ಜೀವನ ಪೂರ್ತಿಯನ್ನು ಮಣ್ಣಿನಲ್ಲೇ ಸವಿಸುವಂಥ ಎಷ್ಟೋ ಒಂದು ಪ್ರಾಣಿಗಳು ಸೇರಿ ನಮ್ಮ ಮಣ್ಣನ್ನು ಒಂದು ಜೀವಂತವಾಗಿ ಇಡ್ತಿದ್ದಾವೆ. ಇವೆಲ್ಲ ನಡೆಸುವಂತಹ ವಿವಿಧ ಕ್ರಿಯೆಗಳಿಂದ ನಮ್ಮ ಮಣ್ಣಿನಲ್ಲಿ ಒಂದು ಫಲವತ್ತತೆಯನ್ನು, ಒಂದು ಆರೋಗ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಆ ಒಂದು ಆರೋಗ್ಯದಿಂದ ಅಷ್ಟೇ ನಾವು ಏನು ಈಗ ಬೆಳೆಯುತ್ತಿರುವ ಜನಸಂಖ್ಯೆಗೆ ಒಂದು ಊಟ ಕೊಡೋದ್ರ ಜೊತೆಗೆ ಒಂದು ಪೌಷ್ಟಿಕಯುಕ್ತ ಊಟವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ ಯಾಕೆ ನಾವು ಈ ಒಂದು ಸಾವಯವ ಕೃಷಿಯತ್ತ ಆಗಲಿ, ನೈಸರ್ಗಿಕ ಕೃಷಿ ಪದ್ಧತಿಗಳನ್ನಾಗಲಿ, ಮತ್ತು ಇಂದಿನ ಪದ್ಧತಿಯಂತೆ, ಲೋಕಾರೂಢಿಯಂತೆ ನಾವು ಯಾವ ಒಂದು ನಮ್ಮ ಹಿರಿಕರು ನಡೆಸುತ್ತಿದ್ದಂಥ ಪದ್ಧತಿಗಳನ್ನ ನಾವು ಅನುಸರಿಸುವಂಥ ಒಂದು ಪರಿಸ್ಥಿತಿ ಮತ್ತೆ ಬಂದಿದೆ ಅಂತಂದರೆ, ಸತತವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಾ ಬಂದಿರೋದ್ರಿಂದ ಏನಾಗ್ತಾ ಇದೆ, ಮಣ್ಣಿನ ಆರೋಗ್ಯ ಹದಗೆಟ್ಟೋಗಿದೆ. ಈಗ ನಾವು ಎಷ್ಟೇ ಕೊಟ್ಟರು, ಒಬ್ಬ ಆರೋಗ್ಯ ಇಲ್ಲದೇ ಇರೋ ಮನುಷ್ಯನಿಗೆ ನೀವು ಬರೀ ಔಷಧಿಗಳನ್ನೇ ಕೊಟ್ಟರೆ ಏನೂ ಸಾಧ್ಯ ಆಗಲ್ಲ. ಅದಕ್ಕೆ ಒಂದು ಪೌಷ್ಟಿಕಯುಕ್ತ ಆಹಾರವನ್ನು ಕೊಟ್ಟು ನಂತರ ಔಷಧಿ ಕೊಟ್ಟರೆ ಮಾತ್ರ ಅವನನ್ನು ಒಂದು ಮತ್ತೆ ನಾವು ಒಂದು ಸಜೀವವಾಗಿ ಒಂದು ಆರೋಗ್ಯಕರವಾಗಿ ಮನುಷ್ಯನಾಗಿ ಮಾಡ್ಬೋದು. ಅದೇ ರೀತಿ ಮಣ್ಣಿನ ಪರಿಸ್ಥಿತಿ ಕೂಡ, ಈಗ ಹದಗೆಟ್ಟಿರುವ ಮಣ್ಣಿನ ಮತ್ತೆ ನಾವು ನಿರ್ಜೀವದಿಂದ ಸಜೀವದ ನಡೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಈ ಜೈವಿಕ ಗೊಬ್ಬರಗಳನ್ನ ನಾವು ಸೇರಿಸ್ತಾ ಬರಬೇಕಾಗತ್ತೆ. ಇಂಥ ಜೈವಿಕ ಗೊಬ್ಬರಗಳು ಈ ಸಾವಯವ ಗೊಬ್ಬರ ಅಂತ ಏನು ಹೇಳ್ತೀವಿ ಅದರದ ಒಂದು ಅವಿಭಾಜ್ಯವಾದ ಅಂಗ. ಈ ಅವಿಭಾಜ್ಯವಾದ ಅಂಗಗಳನ್ನ ಹೇಗೆ ಜೈವಿಕ ಗೊಬ್ಬರಗಳು ಈ ರಾಸಾಯನಿಕ ಗೊಬ್ಬರಗಳಿಗೆ ನಾವು ಹೋಲಿಸಿದಾಗ ಒಂದು ಬೇರೆ ರೀತಿಯಲ್ಲೇ ನಿಲ್ತವೆ ಅಂತಂದರೆ, ಈಗ ಒಂದು ಉದಾಹರಣೆಗೆ ಹೇಳ್ತೇನೆ ಅಂದರೆ, ಒಂದು ಯೂರಿಯಾನ ನಾವು ಭೂಮಿಗೆ ಸೇರಿಸಿದಾಗ ಒಂದು ಸಾರಜನಕ ಬೇಕಾಗಿದೆ, ಆ ಸಾರಜನಕದ ಒಂದು ಪೂರೈಕೆಗಾಗಿ ನಾವು ಅದನ್ನು ಮಣ್ಣಿಗೆ ಸೇರಿಸ್ತೇವೆ. ವಿವಿಧ ರೀತಿಯ ಜೈವಿಕ ಗೊಬ್ಬರಗಳಿದ್ದಾವೆ. ಒಂದು ಜೈವಿಕ ಗೊಬ್ಬರವನ್ನು ಹಾಕಿದಾಗ ನೀವು ಸಾರಜನಕ ಅಲ್ಲದೆ ಈ ಜೀವಂತ ಇರುವಂತಹ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ತಯಾರಿಸಿ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಯುಕ್ತವಾದ ಈ ಗೊಬ್ಬರಗಳನ್ನ ಪೋಷಕಾಂಶಗಳನ್ನು ನಾವು ಒದಗಿಸೋದಕ್ಕಾಗಲಿ ಮತ್ತು ರೋಗ ರುಜಿನಗಳು ಬರುವಂಥದ್ದನ್ನು ತಡೆಯೋದಕ್ಕೆ ಮತ್ತು ಇಳುವರಿ ಜಾಸ್ತಿ ಮಾಡೋದಕ್ಕೆ ಒಂದು ಸಸ್ಯಗಳ ಆರೋಗ್ಯನ ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಜೈವಿಕ ಗೊಬ್ಬರಗಳನ್ನ ಸೇರಿಸ್ತೇವೆ. ಅಂದರೆ ಒಂದು ಜೈವಿಕ ಗೊಬ್ಬರದಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ ನಾವು ಸಾರಜನಕ ಅಥವಾ ಯೂರಿಯಾಕ್ಕೆ ಹೋಲಿಸಿದಾಗ. ಹಾಗಾಗಿ ಈ ಜೈವಿಕ ಗೊಬ್ಬರಗಳು ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿ ಮಾಡಲ್ಲ, ಯಾವುದೇ ರೀತಿಯಲ್ಲಿ ಮಣ್ಣಿಗೆ ಯಾವುದೇ ಒಂದು ನಮಗೆ ದುಷ್ಪರಿಣಾಮಗಳನ್ನ ಬೀರಲ್ಲ, ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೆ ಕೂಡ ಯಾವುದೇ ಪರಿಣಾಮಗಳನ್ನ ಬೀರಲ್ಲ. ಆದರೆ ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಅವು ಆಹಾರದ ಸರಪಳಿಯಲ್ಲಿ ಸೇರಿಕೊಳ್ತಿದ್ದಾವೆ. ಇತ್ತೀಚೆಗೆ FCO ರಿಪೋರ್ಟ್ ಪ್ರಕಾರ ಕೂಡ ಕೆಲವು ನಾವು ಹೊರಗಡೆಗೆ ರಫ್ತು ಮಾಡುವಂಥ ವಸ್ತುಗಳಲ್ಲೂ ಕೂಡ ನಾವು ಈ ಒಂದು ಪೀಡನಾಶಕಗಳ ಒಂದು ಅಂಶ ಆಹಾರಗಳಲ್ಲಿ ಇರೋದನ್ನು ಕಂಡುಬಂದಿದೆ. ಅಂದರೆ ಅತಿ ಹೆಚ್ಚಿನ ರಾಸಾಯನಿಕಗಳು ಬರೀ ಗೊಬ್ಬರಗಳೇ ಅಲ್ಲ, ಪೀಡನಾಶಕಗಳಾಗಿರ್ಬೋದು ಅಥವಾ ನಾವು ಕಳೆನಾಶಕಗಳಾಗಿರ್ಬೋದು ಶಿಲೀಂದ್ರನಾಶಕಗಳಾಗಿರ್ಬೋದು ಇವೆಲ್ಲವೂ ಸೇರಿ ಅವು ಆಹಾರದ ಸರಪಳಿಯಲ್ಲಿ ಸೇರಿ ಮನುಷ್ಯನ ಆರೋಗ್ಯವನ್ನು ಹದಗೆಡಿಸಿದ್ದಾವೆ. ಜೊತೆಗೆ ನಮಗಿವಾಗ ಎಲ್ರಿಗೂ ಊಟ ಸಿಗುತ್ತೆ, ನೀವು ನೋಡಿರ್ಬೋದು ಬೀದಿ ಬೀದಿಯಲ್ಲೂ ಈಗ ಹೋಟೆಲ್ಗಳಿದ್ದಾವೆ, ಔಷಧಿ ಅಂಗಡಿಗಳು ಹೇಗಿದಾವೋ ಹಾಗೆ ಬೀದಿ ಬೀದಿಯಲ್ಲೂ ಹೋಟೆಲ್ಗಳಿದ್ದಾವೆ. ಊಟಕ್ಕೇನು ಕೊರತೆ ಇಲ್ಲ, ಆದರೆ ಊಟ ನಮಗೆ ಸತ್ವಭರಿತವಾಗಿದೆಯಾ, ಪೌಷ್ಟಿಕಾಂಶಯುಕ್ತವಾಗಿದೆಯಾ ಅನ್ನೋದೇ ನಮ್ಮ ಒಂದು ಪ್ರಶ್ನೆಯಾಗಿದೆ. ಈಗ ಅವೆಲ್ಲವನ್ನು ನಾವು ನಿರ್ಮೂಲನ ಮಾಡಬೇಕು, ಒಂದು ವಿಷಮುಕ್ತ ಆಹಾರವನ್ನು ನಾವು ಎಲ್ಲ ಜನಸಂಖ್ಯೆಗೂ ಒದಗಿಸ್ಬೇಕು ಅಂತಂದರೆ ನಮ್ಮ ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಆ ಮಣ್ಣಿನ ಫಲವತ್ತತೆನ ಕಾಪಾಡ್ಕೊಳ್ಳೋದು ಒಂದು ನಿಟ್ಟಿನಲ್ಲಿ ಈ ಜೈವಿಕ ಗೊಬ್ಬರಗಳು ಒಂದು ಅವಿಭಾಜ್ಯ ಭಾಗವಾಗಿ ಕೆಲಸ ಮಾಡ್ತವೆ. ಈ ಜೈವಿಕ ಗೊಬ್ಬರಗಳಲ್ಲಿ ಸಾಕಷ್ಟು ವಿಧಗಳಿವೆ. ಇದರ ಒಂದು ಮಹತ್ವ ಅಂದರೆ, ಈಗ ನಾವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿಲ್ಲ ಅಂತಂದರೆ ಮುಂದೊಂದು ದಿನ ನಾವು ಯಾವುದೇ ಒಂದು ಸತ್ವವಿಲ್ಲದ ಒಂದು ಮಣ್ಣಲ್ಲಿ ನಾವು ಇರಬೇಕಾಗತ್ತೆ. ನಮ್ಮ ಮುಂದಿನ ಪೀಳಿಗೆಯವರು ಯಾರೂ ಒಂದು ಊಟನೇ ಮಾಡೋಕ್ಕೆ ಆಗದಿರುವಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಗೊತ್ತಿರುವಂಗೆ ಭೂಮಿಯ ವಿಸ್ತೀರ್ಣೆಯನ್ನು ಜಾಸ್ತಿ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ. ಈಗಾಗಲೇ ನಗರೀಕರಣ ಆಗ್ತಾ ಇದೆ, ವಾಣಿಜ್ಯೀಕರಣಗಳಿಂದ ಎಲ್ಲ ಏನು ಕೃಷಿಗೆ ಅಂತ ಇರುವಂಥ ಭೂಮಿನೇ ಈಗ ಆಲ್ರೆಡಿ ನಮಗೆ ಕಡಿಮೆ ಆಗ್ತಾ ಇದೆ. ಆದರೆ ಈಗ ಏನು ಕಡಿಮೆ ಭೂಮಿ ಇದೆಯೋ ಅದರಲ್ಲೇ ನಾವು ಈಗ ಹೆಚ್ಚಿನ ಇಳುವರಿಯನ್ನು ತೆಗಿಬೇಕಾಗಿರೋದು ನಮ್ಮ ಉದ್ದೇಶ ಇರೋದ್ರಿಂದ ಈಗಿಂದನೇ ನಾವು ಎಚ್ಚೆತ್ಕೊಂಡ್ರೆ ಮಾತ್ರ ನಾವು ಒಂದು ಆಹಾರದ ಒಂದು ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೈವಿಕ ಗೊಬ್ಬರಗಳು ಯಾವ್ಯಾವ ಇದಾವೆ ಪಟ್ಟಿ ಮಾಡಬಹುದಾ? ಹೌದು, ಜೈವಿಕ ಗೊಬ್ಬರಗಳಲ್ಲಿ ಸಾಕಷ್ಟು ರೀತಿಯ ಜೈವಿಕ ಗೊಬ್ಬರಗಳಿದ್ದಾವೆ. ಅದರಲ್ಲೂ 5 ರೀತಿಯ ಜೈವಿಕ ಗೊಬ್ಬರಗಳು ಸಾಮಾನ್ಯವಾಗಿ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಮೊದಲನೇದಾಗಿ ಜೈವಿಕ ಗೊಬ್ಬರಗಳಂದರೆ ವಾತಾವರಣದಲ್ಲಿ ಸಾರಜನಕ ಇದೆ. ಸಾರಜನಕ 78% ಸಾರಜನಕ ಏನು ವಾತಾವರಣದಲ್ಲಿದೆಯೋ ಅದನ್ನು ಭೂಮಿಯಲ್ಲಿ ಗಿಡಗಳಿಗೆ ನಾವು ಒದಗಿಸ್ಬೇಕಾಗತ್ತೆ. ಯಾವುದೇ ಒಂದು ಗಿಡ ಬೆಳೆಯಬೇಕಾದ್ರೆ ನಮಗೆ ಪೋಷಕಾಂಶಗಳು ಬೇಕು. ನಮಗೆ ಹೇಗೆ ಊಟದ ಜೊತೆಗೆ ನಾವು ಏನು ಒಂದು ತಟ್ಟೆಗೆ ಊಟ ಹಾಕ್ಕೊಂಡ್ರೆ ನಾವು ಏನು ಹಾಕೋತೀವಿ, ಮುದ್ದೆ ಹಾಕ್ಕೊಳ್ತೀವಿ, ಸಾಂಬಾರು ಹಾಕ್ಕೊಳ್ತೀವಿ, ಜೊತೆಗೆ ಒಂದಿಷ್ಟು ಅನ್ನ ತಿಂತೀವಿ, ಅದರ ಜೊತೆಗೆ ಉಪ್ಪು ಉಪ್ಪಿನಕಾಯಿ ಏನು ನಾವು ಹಪ್ಪಳ ತಿಂತೀವ, ಅದೇ ರೀತಿ ಪೋಷಕಾಂಶಗಳಲ್ಲೂ ಕೂಡ ಏನು ನಮಗೆ ಒಂದು 16 ಪೋಷಕಾಂಶಗಳು ಗಿಡಗಳ ಬೆಳವಣಿಗೆಗೆ ಬೇಕಾಗಿದೆಯೋ ಅವೆಲ್ಲ ಪೋಷಕಾಂಶಗಳು ಯಾವಾಗ ನಾವು ಪೂರ್ತಿಯಾಗಿ ಗಿಡಗಳಿಗೆ ಕೊಡ್ತೀವಿ ಅವಾಗ ನಮಗೆ ಗಿಡ ಚೆನ್ನಾಗಿ ಬರುತ್ತೆ. ಹಿಂದೆ ಎಲ್ಲ ಕೊಟ್ಟಿಗೆ ಗೊಬ್ಬರಗಳನ್ನ ಉಪಯೋಗಿಸಿದ್ರು, ಯಾವುದು ವರ್ಷಕ್ಕೆ ಪೂರ್ತಿ ಕಳಿಸಿರುವಂಥ ಗೊಬ್ಬರನ ವರ್ಷಕ್ಕೊಂದು ಸರಿ ಖಂಡಿತವಾಗ್ಲೂ ಅವರು ಭೂಮಿಗೆ ಹೊಡಿತಾ ಇದ್ರು, ತಗೊಂಡೋಗಿ ಗುಡ್ಡೆ ಹಾಕಿ ಅದನ್ನೆಲ್ಲನೂ ಭೂಮಿಗೆ ಎರಚುತ್ತಾ ಇದ್ರು. ಹೀಗಾಗಿ ಸಾಕಷ್ಟು ಒಂದು ಏನೆಲ್ಲ ಕೊಟ್ಟಿಗೆ ಗೊಬ್ಬರದಲ್ಲಿತ್ತು ಅವೆಲ್ಲ ಪೋಷಕಾಂಶಗಳು ನಮಗೆ ಗಿಡಗಳಿಗೆ ಸಿಗ್ತಾ ಇದ್ವು. ಆದರೆ ಈಗ ನಾವು ಎಷ್ಟು ರಾಸಾಯನಿಕಗಳ ಮೇಲೆ ನಾವು ಅವಲಂಬಿತಗೊಂಡಿದ್ದೀವಿ ಅಂದರೆ, ಹೆಚ್ಚಾಗಿ ನಾವು ನೀವು ನೋಡಿರಬೇಕು ಎಲ್ಲಿ ನೋಡಿದ್ರು ಯೂರಿಯಾ ಬೆಲೆ ಕಡಿಮೆ ಇದೆ, ಯೂರಿಯಾಗೆ ಹೋಗ್ತಾರೆ, ಇಲ್ಲ DAP ಹೋಗ್ತಾರೆ, ಪೊಟ್ಯಾಶ್ಗೆ ಹೋಗ್ತಾರೆ. ಇವು ಮೂರನ್ನೇ ಜಾಸ್ತಿ ಕೊಡ್ತಾ ಬಂದಿದ್ದಾರೆ. ಅಂದರೆ ನಾವು ಈಗ ಬರೀ ಅನ್ನ ಸಾಂಬಾರು ಮುದ್ದೆ ತಿನ್ಕೊಂಡೇ ಇದ್ದೀವಿ, ನಮಗೆ ರುಚಿಗೆ ಬೇಕು ಅಂತ ಒಂದಿಷ್ಟು ಉಪ್ಪಿನೂ ಇಲ್ಲ, ಹುಳಿನೂ ಇಲ್ಲ, ಏನೂ ಇಲ್ಲ, ಆ ರೀತಿ ಮಾಡ್ತಾ ಇದ್ದೀವಿ. ಯಾವಾಗ ನಮಗೆ ನಾವು ತಿನ್ನುವಂಥ ಊಟ ತುಂಬ ಚೆನ್ನಾಗಾಗೋದು ಯಾವಾಗ? ಒಂದು ಮಂಕುತಿಮ್ಮನ ಕಗ್ಗ ಇದೆ. ಡಿ ವಿ ಜಿ ಅವರು ಹೇಳ್ತಾರೆ, ಉಪ್ಪಿಷ್ಟು ಹುಳಿ ಇಷ್ಟು ಖಾರ ಸಿಹಿ ಇಷ್ಟಿಷ್ಟು, ಉಪ್ಪಿಷ್ಟು ಹುಳಿ ಇಷ್ಟು ಖಾರ ಸಿಹಿ ಇಷ್ಟಿಷ್ಟು, ಒಪ್ಪಿದೋರ್ಡದು ಭೋಜ್ಯವಂತೂ ಜೀವಿತಂ. ನಿಮ್ಗೆ ಅರ್ಥ ಆಗಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಲೈನ್ ಹೇಳ್ತಾರೆ, ಅದು ನಮ್ಮೆಲ್ಲರಿಗೂ ಸಂಬಂಧಪಟ್ಟಿದ್ದೆ. ತಪ್ಪು ಸರಿ ಬೆಪ್ಪು ಜಾಣಂದ ಕುಂದುಗಳ ಬಗೆ ಇಪ್ಪತ್ತು ಸೇರೆ ರುಚಿ ಮಂಕುತಿಮ್ಮ. ಅಂದರೆ ಜೀವನದಲ್ಲಾಗಲಿ ತಟ್ಟೆಗೆ ಹಾಕೊಳ್ಳೋ ಊಟದಲ್ಲಾಗಲಿ ಎಲ್ಲವೂ ಉಪ್ಪಿಷ್ಟೇ ಇರಬೇಕು. ಉಪ್ಪು ಹೆಚ್ಚಾದರೂ ನಮ್ಗೆ ತಗೊಳೋಕ್ಕಾಗಲ್ಲ, ಮತ್ತು ಸಿಹಿ ಹೆಚ್ಚಾದರೂ ತಿನ್ನೋಕ್ಕಾಗಲ್ಲ, ಹುಳಿ ಹೆಚ್ಚಾದರೂ ತಗೊಳೋಕ್ಕಾಗಲ್ಲ. ಅಂದರೆ ಎಲ್ಲವೂ ಇಷ್ಟಿಷ್ಟೇ ಇದ್ದಾಗಷ್ಟೇ ಅದಕ್ಕೊಂದು ಭೋಜನಕ್ಕೆ ಒಂದು ಏನು ಅದರದೇ ಆದ ಒಂದು ಕಳೆ ಇರುತ್ತೋ, ಅದರದೇ ಆದ ಒಂದು ಪ್ರಮಾಣದಲ್ಲಿ ನಾವು ತಿನ್ನಕ್ಕೆ ಆಗುತ್ತೋ. ಅದೇ ರೀತಿ ಈ ಭೂಮಿಗೆ ಸಸ್ಯಗಳಿಗೆ ಒದಗಿಸುವಾಗ ಕೂಡ ನಾವು ಅಷ್ಟೇ ರಾಸಾಯನಿಕಗಳು ಕೊಡಬೇಕು. ಪ್ರಧಾನ ಪೋಷಕಾಂಶಗಳಂದರೆ ಪ್ರಧಾನವಾಗೇ ಕೊಡಬೇಕು, ಜಾಸ್ತಿನೇ ಕೊಡಬೇಕು. ವಾತಾವರಣದಲ್ಲಿರೋ ಸಾರಜನಕದ ಬಗ್ಗೆ ಮಾತಾಡ್ತಾ ಇದ್ರಿ, ಅದರಲ್ಲೇ ಹೇಳಕ್ಕೆ ಬಂದೆ. ವಾತಾವರಣದಲ್ಲಿರೋ ಸಾರಜನಕ ಈ ಪೋಷಕಾಂಶ ಕೊಡುವಾಗ ನಾವು ಅಂದ್ಕೋತೀವಿ 78% ಅಂದರೆ 100ರಲ್ಲಿ 78% ಸಾರಜನಕನೇ ತುಂಬಿರುವಾಗ ನಾವ್ಯಾಕೆ ಯೂರಿಯಾ ಹಾಕಬೇಕು ಅನ್ನೋ ವಿಷಯಕ್ಕೇ ಬರ್ತಾ ಇದ್ದೀನಿ. ಯಾಕಂದರೆ ಎಷ್ಟೆಲ್ಲ ಇರುವಾಗ ಒಂದನ್ನೇ ತಗೊಳಕ್ಕಾಗಲ್ಲ ನಮಗೆ, ಒಂದು ಇನ್ನೊಂದು ಅಷ್ಟೆಲ್ಲ ಇರುವಾಗ ನಾವ್ಯಾಕೆ ಯೂರಿಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅವಲಂಬಿತ ಆಗಿದ್ದೀವಿ, ಯೂರಿಯಾನ ಹಾಕಬೇಕಾಗತ್ತೆ. ಆಗ ನಮಗೇನಾಗ್ತಾ ಇದೆ ಅಂದರೆ ಸಾರಜನಕವನ್ನು ಭೂಮಿಗೆ ಸೇರಿಸಿದಾಗ ಏನು ಅದು ಸಿಗದ ರೂಪದಲ್ಲಿ ಇರುತ್ತೋ ಅದು ಸಿಗೋ ಥರ ಮಾಡೋಕ್ಕೆ ಈ ಸೂಕ್ಷ್ಮಾಣುಜೀವಿಗಳು ಬೇಕು. ಆ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ಈ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡಿರ್ತೀವಿ. ಈ ಒಂದು ರೀತಿಯ ಈ ವಿವಿಧ ರೀತಿಯ ಸಾರಜನಕವನ್ನು ಸ್ಥಿರೀಕರಿಸುವಂಥ ಜೈವಿಕ ಗೊಬ್ಬರಗಳಲ್ಲಿ ಇದು ಒಂದು ವಿಧ. ಅಂದರೆ ಏನು ಭೂಮಿಯಲ್ಲಿ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನು ಗಿಡಗಳ ಬೇರುಗಳಲ್ಲಿ ಸಿಗುವ ರೂಪಕ್ಕೆ ಅದನ್ನು ಮಾರ್ಪಾಡು ಮಾಡಿ ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ. ಆ ರೀತಿ ಒಂದು ಈಗ ಪೋಷಕಾಂಶ ನಮಗೆ ಸಿಕ್ಕಿದೆ. ಉಳಿದ ಪೋಷಕಾಂಶಗಳು ಅದಕ್ಕೆ ಸಿಗಬೇಕು. ಹೇಗೆ ಸಿಗ್ತವೆ ಅಂತಂದರೆ ಬೇರೆ ರೀತಿ. ಈಗ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು ಏನು, ನಾವು ರಂಜಕ ಏನಾಗುತ್ತೆ ಅಂದರೆ ಭೂಮಿಗೆ ಸೇರಿಸಿದಾಗ ರಂಜಕ ಏನಾಗುತ್ತೆ, ಹೋಗಿ ಬೇರೆ ರೂಪಕ್ಕೆ ಅದು ಮಾರ್ಪಾಡಾಗ್ಬಿಡುತ್ತೆ. ಅದು ಗಿಡಗಳಿಗೆ ತಗೊಳ್ಳೋದಕ್ಕಾಗಲ್ಲ. ಈಗ ಒಂದು ಮುದ್ದೆನ ತಗೋಬಿಟ್ಟು ನಾವು ತಿನ್ನು ಅಂದರೆ ತಿನ್ನೋಕ್ಕಾಗಲ್ಲ, ತುತ್ತು ತುತ್ತು ಮಾಡಿ ಹಾಕಬೇಕು. ಅದೇ ಥರ ವಿಭಜನೆ ಮಾಡುವಂಥ ಕೆಲಸಗಳನ್ನ ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಅಂತ ಇನ್ನೊಂದು ವಿಧದ ಜೈವಿಕ ಗೊಬ್ಬರಗಳು ಈ ರೀತಿಯ ಕೆಲಸಗಳನ್ನ ಮಾಡ್ತವೆ. ಇನ್ನೊಂದಂದರೆ ಕೆಲವು ಸರಿ ಈ ಕರಗಿಸ ಆಗೋಗಿದೆ, ಇವನ್ನ ಏನು ವಿಭಜನೆ ಮಾಡಿದ್ದಾವೆ, ಅದು ಗಿಡಗಳಿಗೆ ಸಿಗೋದಕ್ಕೆ ಚಲಿಸುವುದಕ್ಕೆ ಹೆಲ್ಪ್ ಸಹಾಯ ಮಾಡೋದಕ್ಕೆ ಕೆಲವು ಸೂಕ್ಷ್ಮಾಣುಜೀವಿಗಳು ಇದ್ದಾವೆ. ಅವುಗಳನ್ನ ಮೈಕೋರೈಜಾ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಈ ಮೈಕೋರೈಜನ ನಾವು ವಾರ್ಷಿಕ ಬೆಳೆಗಳಲ್ಲಿ ಉಪಯೋಗಿಸ್ಬೋದು. ಅದರ ಜೊತೆಗೆ ಪೊಟ್ಯಾಶ್, ಏನು ಪೊಟ್ಯಾಶ್ ಸಿಗುತ್ತೋ ಅದನ್ನು ಕರಗಿಸುವಂಥ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸಿ ಮಾಡಿದಂಥ ಗೊಬ್ಬರಗಳಾಗಿರ್ಬೋದು. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಲಘು ಪೋಷಕಾಂಶಗಳು ಅಂದರೆ ನಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಅಂಥ ಲಘು ಪೋಷಕಾಂಶಗಳು ಹೇಳೋದಕ್ಕೆ ಕಡಿಮೆ ಇದ್ದರೂ ಕೂಡ ಅದರದ ಒಂದು ಪ್ರಯೋಜನಗಳು ತುಂಬ ಜಾಸ್ತಿ ಇದ್ದಾವೆ. ಅವುಗಳನ್ನು ಕೂಡ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಅವುಗಳನ್ನ ಉತ್ಪಾದನೆ ಮಾಡಿ ಅಥವಾ ಆಲ್ರೆಡಿ ನಮಗೇನು ಭೂಮಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ಹಾಕ್ತಿರೋ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ನಾವು ಹಾಕುವಂತಹ ಹಸಿರಿಲ ಗೊಬ್ಬರಗಳಾಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಅದರಲ್ಲಿರುವಂತಹ ಏನು ಲಘು ಪೋಷಕಾಂಶಗಳಿದ್ದಾವೆ ಅದನ್ನು ಕರಗಿಸಿ ಗಿಡಗಳಿಗೆ ಪೂರೈಸೋದಕ್ಕೆ ಕೂಡ ಇವು ಸಹಾಯ ಮಾಡುವಂಥ ಸೂಕ್ಷ್ಮಾಣುಜೀವಿಗಳ ಗೊಬ್ಬರಗಳು. ಅದು ಒಂದು. ಇವೆಲ್ಲ ಈ ನಾಲ್ಕು ಥರದ ಗೊಬ್ಬರಗಳ ಜೊತೆಗೆ ಸಾರಜನಕ, ರಂಜಕ, ಪೊಟ್ಯಾಶು ಮತ್ತು ಈ ಸಸ್ಯ ಪ್ರಚೋದಕಗಳು ಅಥವಾ ಲಘು ಪೋಷಕಾಂಶಗಳನ್ನ ಪೂರೈಸೋದು, ಇವರೆಲ್ಲರ ಜೊತೆಗೆ ನಮಗೆ ಗೊತ್ತು ದಿನನಿತ್ಯ ನಾವು ಎಷ್ಟು ತ್ಯಾಜ್ಯಗಳನ್ನ ಹೊರಗಾಗ್ತಿದ್ದೀವಿ ಅಂತ. ಅದು ಕೃಷಿ ತ್ಯಾಜ್ಯ ಆಗಿರ್ಬೋದು ಅಥವಾ ನಾವು ಮನೆಗಳಲ್ಲಿ ಬೆಳೆಸಿರುವಂಥ ತ್ಯಾಜ್ಯ ಆಗಿರ್ಬೋದು, ಎಲ್ಲ ಆ ತ್ಯಾಜ್ಯಗಳನ್ನ ನಾವು ಈಗ ವೇಸ್ಟ್ ಇಂಟು ವೆಲ್ತ್ ಅಂತ ಹೇಳ್ತೀವಿ. ಏನಂತಂದರೆ ಯಾವುದೇ ಒಂದು ತ್ಯಾಜ್ಯನ ನಾವು ಬೇಕಾಗುವಂಥದಕ್ಕೆ ಉಪಯುಕ್ತ ಒಂದು ವಸ್ತುವಾಗಿ ನಾವು ಅದನ್ನು ಪರಿವರ್ತನೆ ಮಾಡೋದಕ್ಕೆ ಈ ಸೂಕ್ಷ್ಮಾಣುಜೀವಿಗಳು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಈ ಒಂದು ಸೂಕ್ಷ್ಮಾಣುಜೀವಿಗಳು ವೇಸ್ಟ್ ಡಿಕಂಪೋಸರ್ಸ್, ಈಗೆಲ್ಲರೂ ತುಂಬ ಜನ ಕೇಳಿದ್ದಾರೆ ವೇಸ್ಟ್ ಡಿಕಂಪೋಸರ್ಸ್. ಈ ಎಷ್ಟು ಇವೆಲ್ಲ ರೀತಿಯ ಸೂಕ್ಷ್ಮಾಣುಜೀವಿಗಳು ಇವಾಗ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಈ ಎಲ್ಲ ಸೂಕ್ಷ್ಮಾಣುಜೀವಿಗಳು ಬೇರೆ ಬೇರೆ ರೂಪದಲ್ಲಿ ಕೂಡ ಇದ್ದಾವೆ. ಅಂದರೆ ಇವು ದ್ರವ ರೂಪದಲ್ಲೂ ಸಿಗ್ತವೆ, ಇವು ಘನರೂಪದಲ್ಲೂ ಕೂಡ ಸಿಗ್ತವೆ. ಇತ್ತೀಚೆಗೆ ನೀವು ಹರಳು ರೂಪದ ಸೂಕ್ಷ್ಮಾಣುಜೀವಿಗ ಉಪಯುಕ್ತ ಗೊಬ್ಬರಗಳನ್ನ ನೋಡಿರ್ಬೋದು. ಅದ್ರ ಜೊತೆಗೆ ಟ್ಯಾಬ್ಲೆಟ್ ಫಾರ್ಮ್ಸ್, ಅವನ್ನ ಒಂದು ಟ್ಯಾಬ್ಲೆಟ್ನ 1 ಲೀಟರ್ ನೀರಿಗೆ ನಾವು ಕರಗಿಸಿ ಕುಂಡಗಳಲ್ಲಿ ಪಾಟ್ಗಳಲ್ಲಿ ಬೆಳೆಯುವಂಥ ಸಸ್ಯಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು. ಹಾಗೆ ತೋಟಗಾರಿಕಾ ಬೆಳೆಗಳಿಗೂ ಹಾಕೋಬೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸೂಕ್ಷ್ಮಾಣುಜೀವಿಗಳು ಜೈವಿಕ ಗೊಬ್ಬರಗಳ ಮೂಲಕ ಸಿಗ್ತವೆ. ಈಗ ಸೂಕ್ಷ್ಮಾಣುಜೀವಿಗಳು ಜೈವಿಕ ಗೊಬ್ಬರ ಆ ಥರ ನಾವು ಆಲೋಚನೆ ಮಾಡುವಾಗ ಈ ರೋಗಗಳನ್ನು ಹತೋಟಿ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು, ಈ ಕೀಟಗಳನ್ನು ಹತೋಟಿ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಕೂಡ ಇವತ್ತು ಇದ್ದಾವಲ್ಲ ಮೇಡಮ್? ಹೌದು. ಈ ಏನಂದರೆ ಪೋಷಕಾಂಶಗಳನ್ನ ಒದಗಿಸೋದ್ರ ಜೊತೆಗೆ ಇವು ರೋಗ ನಿಯಂತ್ರಕಗಳಾಗಿ ಕೆಲಸ ಮಾಡ್ತವೆ, ಕೀಟ ನಿಯಂತ್ರಕಗಳಾಗಿ ಕೆಲಸ ಮಾಡ್ತವೆ. ಇವುಗಳನ್ನ ಜೈವಿಕ ಪೀಡನಾಶಕಗಳಾಗಿ ಅಂತ ಕರಿತೀವಿ ನಾವು. ಅದನ್ನ ರೋಗ ನಿಯಂತ್ರಕಗಳಾಗೂ ಇದ್ದಾವೆ. ಸಾಮಾನ್ಯವಾಗಿ ಈಗ ಮಣ್ಣು ಮತ್ತು ಏನು ಬೀಜದಿಂದ ಕೆಲವು ರೋಗಗಳು ಬರ್ತವೆ. ಅಂಥ ರೋಗಗಳನ್ನ ಈ ಟ್ರೈಕೋಡಮ್ಮ ಸುಡೋಮೋನಸನ್ನು ವಿವಿಧ ಜೈವಿಕ ಗೊಬ್ಬರಗಳು ಅವುಗಳನ್ನ ತಡೆಗಟ್ತವೆ. ಮಣ್ಣಿಂದ ಬರಲಿ, ಅವು ಬೀಜದಿಂದ ಬರಲಿ, ಈ ರೋಗಗಳು, ಈ ವಿಲ್ಟ್ ಅಂತ ಹೆಣ್ಣು ಹೇಳ್ತೀವಿ, ಬಾಡು ರೋಗ ಆಗಿರ್ಬೋದು ಅಥವಾ ಬೇರು ಕೊಳೆ ರೋಗ ಆಗಿರ್ಬೋದು, ಇಂಥ ರೋಗಗಳನ್ನ ನಿಯಂತ್ರಣ ಮಾಡೋದ್ರಲ್ಲಿ ಕೂಡ ಇವು ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಇದ್ರ ಜೊತೆಗೆ ನೀವು ಹೇಳ್ದಂಗೆ ಕೀಟಗಳು, ಕೀಟಗಳನ್ನ ಕೂಡ ನಿಯಂತ್ರಣ ಮಾಡ್ತವೆ. ಈಗ ನಾವು ಉದಾಹರಣೆಗೆ ನೋಡ್ತೀವಿ, ಎಷ್ಟೋ ಜನ ರೈತರು ನಮ್ಮಲ್ಲಿ ಬಂದಾಗ ಹೇಳ್ತಾರೆ, ಈ ಕಬ್ಬಿನಲ್ಲಾಗಿರ್ಬೋದು, ತೆಂಗು ಅಡಿಕೆಲ್ಲಾಗಿರ್ಬೋದು, ಈ ಗೊಬ್ಬರದ ಹುಳುಗಳ ಒಂದು ಕಾಟ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಆ ಗೊಬ್ಬರದ ಹುಳುಗಳನ್ನ ಕಾಟಗಳನ್ನ ತಡೆಯೋದಕ್ಕೆ ಕೂಡ ಗೊಣ್ಣೆ ಹುಳು ಅಂತ ಏನು ಕರಿತೀವಿ, ಆ ಕೆಂಪು ಮೂತಿ ಹುಳ, ಅದನ್ನು ನಾವು ತಡೆಗಟ್ಟೋದಕ್ಕೂ ಕೂಡ ಈ ಮೆಟರೈಸಿಯಂ ಅನಿಸಪ್ಲೈ ಅನ್ನೋ ಒಂದು ಜೈವಿಕ ಪೀಡನಾಶಕವನ್ನು ನಾವು ಉಪಯೋಗಿಸ್ತೀವಿ. ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಈ ಒಂದು ಬೊಣ್ಣೆ ಹುಳುಗಳ ಒಂದು ಕಾಟವನ್ನು ನಾವು ನಿಯಂತ್ರಣ ಮಾಡಬಹುದು. ಅಲ್ಲ, ಕಬ್ಬಲ್ಲಿ ಇದರ ಸಮಸ್ಯೆ ತುಂಬಾ ಇದೆ, ತುಂಬಾ ಇದೆ ಸರ್. ಬೆಳೆದಿರುವಂತ ಕಬ್ಬನ್ನ ಹುರುಳಿಸ್ಬಿಡುವಂತ ಶಕ್ತಿ ಅದರಲ್ಲಿದೆ. ಹಂಗಾಗಿ ಅದು ಒಂದು ರೀತಿ ಅಂದ್ರೆ, ಯಾವುದೇ ಒಂದು ಜೈವಿಕ ಗೊಬ್ಬರ ನೀವು ಹಾಕಿದ್ರೆ ಪೋಷಕಾಂಶ ಅಲ್ಲದೆ ರೋಗನೂ ನಿಯಂತ್ರಣ ಮಾಡುತ್ತೆ, ಕೀಟಗಳಿಂದ ನಿಯಂತ್ರಣ ಮಾಡುತ್ತೆ, ಸಸ್ಯ ಪ್ರಚೋದಕಗಳಂತ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಒದಗಿಸುತ್ತೆ. ಹೀಗೆ ಒಂದು ಜೈವಿಕ ಗೊಬ್ಬರದಿಂದ ನಾವು ಸಾಕಷ್ಟು ಉಪಯೋಗಗಳನ್ನ ಪಡ್ಕೋತೀವಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. April 23 ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ಆಡು ಮತ್ತು ಕುರಿ ಸಾಕೋದೇನೋ ಬಹಳ ಸುಲಭ, ಆದರೆ ರೈತರಿಗೆ ಹೆಚ್ಚು ಕಂಟಕವಾಗಿ ಬರುವುದೇ ಈ ಕಾಯಿಲೆಗಳು. ಕಾಯಿಲೆಗಳು ಬಂದರೆ ಒಂದರಿಂದ ಒಂದು ಬಂದ್ಬಿಡುತ್ತೆ. ಅದರಿಂದ ಆ ಕಾಯಿಲೆಗೆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ ಆಗಿಂದಾಗೆ ಅಂದರೆ ಕಾಲಕ್ಕೆ ತಕ್ಕಂತೆ ನೀವು ಲಸಿಕೆ ಹಾಕ್ಸ್ಬಿಡ್ಬೇಕು. ಆವಾಗ ಕಾಯಿಲೆಗಳಿಂದ ಆಲ್ಮೋಸ್ಟ್ 90% ನಾವು ತಡೆಗಟ್ಟಬಹುದು. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಅಲ್ಲ, ಈಗ ಕಬ್ಬಲ್ಲಿ ತುಂಬಾ ಹಣವನ್ನ ರೈತರು ಈ ಗೊಣ್ಣೆ ಹುಳುಗಳ ನಿಯಂತ್ರಣಕ್ಕೆ ಹಾಕ್ತಾರೆ. ಈಗ ಕಾರ್ಬೋಫಿರೋನ್ ಆಗಲಿ, ಫೋರೇಟ್ ಅಂತಹ ಕರಳುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ ಅಂದರೆ ಮೇಲ್ಗಡೆ ಇರೋ ಕಾಗೆಗಳು ಕೂಡ ಸತ್ತೋಗ್ತವೆ, ಅಷ್ಟು ಪ್ರಮಾಣದಲ್ಲಿ ವಿಷ ಹಾಕ್ಬಿಟ್ಟಿರ್ತಾರೆ. ಈಗ ಈ ಗೊಣ್ಣೆ ಹುಳುಗಳ ನಿಯಂತ್ರಣಕ್ಕೆ ಬಳಸುವಂತಹ ಏನು ಜೀವಾಣು ಇದೆಯಲ್ಲ, ಇದರ ಒಂದು ಬಳಕೆ ವಿಧಾನದ ಬಗ್ಗೆ ಹೇಳ್ಬೋದಾ? ಓಕೆ ಸರ್. ಮೆಟರೈಸಿಯಂ ಅನಿಸೋಪ್ಲೈ ಅನ್ನೋದು ಒಂದು ಈ ಒಂದು ಜೈವಿಕ ಪೀಡನಾಶಕನ ಗೊಣ್ಣೆ ಹುಳು ನಿಯಂತ್ರಣಕ್ಕೆ ಉಪಯೋಗಿಸ್ತೀವಿ. ಇದನ್ನು ಏನು ಮಾಡ್ಬೋದು ಅಂತಂದರೆ, ಯಾವುದೇ ಒಂದು ಈಗ ಒಂದು ಕಬ್ಬಿಗೆ ನಾವು ತನ್ಗಬ್ಬಲ್ಲಿ ಬಂತು, ಈ ಸರಿ ನಾವು ಕಟಾವು ಮಾಡಿದ್ವಿ, ನೆಕ್ಸ್ಟ್ ಅದನ್ನು ನಾವು ಏನು ಕುಳೆ ಕಬ್ಬನ್ನಕ್ಕೆ ಹೋಗೋದಕ್ಕಿಂತ ಆ ಸರಿಗೆ ಅದನ್ನು ಎಲ್ಲವನ್ನೂ ತೆಗೆದುಬಿಟ್ಟು ಒಂದು ನಾವು ಒಂದು ಒಳ್ಳೆ ಹುಳಿಮೆನ ಕೊಡಬೇಕಾಗತ್ತೆ. ಆ ಹುಳಿಮೆನ ಮಾಡಿದಾಗ, ಆಳವಾಗಿ ಹುಳಿಮೆನ ಮಾಡಿದಾಗ ಅವೆಲ್ಲ ಮೇಲೆ ಬರ್ತವೆ, ಮತ್ತು ಕೆಲವು ಸೂರ್ಯನ ಇದಕ್ಕೆ ಕೆಲವು ಸಾಯ್ತವೆ. ಮತ್ತು ಈ ಮಣ್ಣಿನ ಜೊತೆ ಈಗ ನಮ್ಮ 4 kg ಏನು ಮೆಟರೈಸಿಯಂ ಇದೆ, ಅದನ್ನು ಗೊಬ್ಬರ ಜೊತೆನಾರ ನಾವು ಬೆರೆಸಬಹುದು, ಇಲ್ಲ ಮಣ್ಣಿನ ಜೊತೆ ಬೆರೆಸಿ ಅದನ್ನು ಮಣ್ಣಿಗೆ ಸೇರಿಸೋದರಿಂದ 1 acre ಈ ಒಂದು ಗೊಣ್ಣೆ ಹುಳುಗಳ ಕಾಟಗಳನ್ನ ನಾವು ತಡೆಗಟ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಹೇಳಿದಾಗೆ ಈಗ ಆಲ್ರೆಡಿ ಏನು ಅವರು ಫೋರೇಟ್ ಆಗ್ಬೋದು, ಕಾರ್ಬೋಫಿರಾನ್ ಹರಡುಗಳನ್ನ ಉಪಯೋಗಿಸ್ತಿದ್ದಾರೆ, ಅದರ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿದ್ರೆ ಈ ನಮ್ಮ ಪರಿಸರ ಸಂರಕ್ಷಣೆ ಜೊತೆಗೆ ನಮ್ಮ ಪಕ್ಷಿಗಳನ್ನ ಕೂಡ ನಾವು ಕಾಪಾಡ್ಕೋಬೋದಾಗುತ್ತೆ. ಮೆಟರೈಸಿಯಂ ಜೊತೆಗೆ ಸರ್, ಇವಾಗ ಇತ್ತೀಚೆಗೆ ವೈಜ್ಞಾನಿಕ ಸಂಶೋಧನೆಗಳಿಂದ ಏನು ಕೆಲವು ವರದಿಗಳು ಮಾಡಿರೋ ಪ್ರಕಾರ, ನಾವು ಮೆಟರೈಸಿಯಂ ಜೊತೆಗೆ ನಾವು ಸ್ವಲ್ಪ ಬೆವೇರಿಯಾ ಅಂತ ಇನ್ನೊಂದು ಬ್ಯಾಸಿಯಾನ ಅಂತ ಒಂದು ಶಿಲೀಂಧ್ರ ಆಧಾರಿತ ಒಂದು ಜೈವಿಕ ಪೀಡನಾಶಕ ಇದೆ, ಅದನ್ನು ಜೊತೆಗೆ ನಾವು ಸೇರಿಸಿ ಬೆರೆಸಿ ಈ ಮಣ್ಣಿಗೆ ಹಾಕೋದ್ರಿಂದ ನಾವು ಖಂಡಿತವಾಗಿ ಇದನ್ನು ನಿಯಂತ್ರಣ ಮಾಡಬಹುದು. ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಸಬೇಕು ಸರ್? 2 ಜೊತೆಗೆ ಸೇರಿಸಿ 4-5 kg 1 acre ಹಾಕೋದ್ರಿಂದ ನಾವು ಗೊಬ್ಬರದ ಹುಳುಗಳನ್ನ ಇದನ್ನ ಕಡಿಮೆ ಮಾಡಬಹುದು. ಏನಾಗುತ್ತೆ ಅಂದ್ರೆ, ಕೆಲವೊಮ್ಮೆ ಈಗ ಈ ಯಾವುದೇ ಒಂದು ರಾಸಾಯನಿಕಗಳನ್ನ ನಾವು ಹೇಳುವಾಗ ಈ 2 gram 1 liter ಹಾಕಿ, 0.5 gram 1 liter ಹಾಕಿ ಅಂತ ಹೇಳ್ತೀವಿ. ಆದ್ರೆ ಒಂದು ನಾವು ಈ ಜೈವಿಕ ಗೊಬ್ಬರಗಳಾಗಲಿ ಜೈವಿಕ ಪೀಡನಾಶಕಗಳ ವಿಷಯಕ್ಕೆ ಬಂದಾಗ ನಾವು ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಯಾವುದೇ ಕಾರಣ ತೊಂದರೆನೂ ಹಾಕೋದ್ರಿಂದ. ನೀವು 5 kg ನಾವು ಹೇಳಿದೀವಿ ಅಂದ್ರೆ, ಈಗ ನಿಮ್ಗೆ ಹೆಚ್ಚಾಗಿ ತುಂಬಾ ಜಾಸ್ತಿ ಇದೆ, ಒಂದು ಹಿಡೀ ಮಣ್ಣಲ್ಲಿ ಹಿಂಗೆ ತೆಗೆದ್ರೆ ನಿಮಗೆ ಹಿಡಿಯಷ್ಟು ಗೊಬ್ಬರದ ಹುಳ ಸಿಗ್ತಾ ಇದ್ದಾವೆ ಗೊಣ್ಣೆ ಹುಳುಗಳು ಅಂತಂದಾಗ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿದ್ರು ತೊಂದರೆ ಇಲ್ಲ ಸರ್. ಈಗ ಏನು ಜೀವಾಣು ಗೊಬ್ಬರವನ್ನು ನಾವು ಬಳಸಬೇಕು ಗೊಣ್ಣೆ ಹುಳುಗಳ ನಿಯಂತ್ರಣಕ್ಕೆ, ಆಗ ಯಾವುದು ಬೆಳೆ ಇರಬಾರ್ದ ಅಥವಾ ಬೆಳೆ ಇರುವಂತಹ ಸ್ಥಿತಿಯಲ್ಲೇ ಎರಡು ಸಾಲಿನ ಮಧ್ಯೆ ಆಳವಾದ ಉಳುಮೆ ಮಾಡಿ ಕೂಡ ಇದನ್ನು ಸೇರಿಸ್ಬೋದು. ಹೌದು ಸರ್, ಈ ಥರನೂ ಸೇರಿಸ್ಬೋದು. ಇವಾಗ ಏನಾಗುತ್ತೆ ಒಂದೊಂದ್ಸರಿ ತೆಂಗು ಮತ್ತು ಅಡಿಕೆ ಎಲ್ಲ ಇರುವಾಗ ನಾವು ಈ ಮರಗಳನ್ನ ತೆಗಿಯೋಕ್ಕಾಗಲ್ಲ. ಈಗ ಸಣ್ಣ ಸಣ್ಣದ ಏನಾದ್ರು ಬೆಳೆಗಳಾಗಿದ್ರೆ ತೆಗೆದು ಹುತ್ತು ಬಿಟ್ಟು ನಾವು ಬೇರೆ ಬೆಳೆನ ಹಾಕೋಬೋದು. ಆದರೆ ಈ ವಿಷಯಗಳಲ್ಲಿ ವಾರ್ಷಿಕ ಬೆಳೆಗಳಲ್ಲಿ ನಾವು ಅದನ್ನು ಮಾಡೋದಕ್ಕಾಗಲ್ಲ. ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದು, ಇದನ್ನು ನೀವು ಹೇಳಿದಾಗೆ ಅದನ್ನು ಮಧ್ಯದಲ್ಲಿ ಎರಡು ಏನು ಸಾಲುಗಳಿರ್ತಾವಲ್ಲ, ಆ ಸಾಲುಗಳ ಮಧ್ಯದಲ್ಲಿ ನಾವು ಇದನ್ನು ಒಳಗೆ ಭೂಮಿಗೆ ಸೇರಿಸೋದ್ರಿಂದ ಏನಂದ್ರೆ ಇದು ಜೈವಿಕ ಗೊಬ್ಬರಗಳಂತ ಅವಾಗಲೇ ಹೇಳಿದಂಗೆ ಜೀವಂತ ಇರುವಂತಹ ಸೂಕ್ಷ್ಮಾಣು ಜೀವಿಗಳಿರೋದ್ರಿಂದ ಒಂದ್ಸರಿ ನಾವು ಭೂಮಿಗೆ ಹಾಕಿದ್ರೆ ಇದು ವೃದ್ಧಿ ಆಗ್ತಾ ಹೋಗುತ್ತೆ ಇದ್ರ ಸಂಖ್ಯೆಗಳು. ಹಾಗಾಗಿ ಇದು ಏನು ಸತತವಾಗಿ ಅದರದ್ದು ಒಂದು ಸಂಖ್ಯೆನ ಇದು ಜಾಸ್ತಿ ಮಾಡ್ತಾ ಬರೋದ್ರಿಂದ ಈ ಒಂದು ಇದನ್ನ ಕಡಿಮೆ ಮಾಡೋದಕ್ಕಾಗತ್ತೆ. ಕೆಮಿಕಲ್ನ ಹಾಕಿದಾಗ ನೀವೇನಾಗುತ್ತೆ ಅದರದ್ದು ಕಾನ್ಸಂಟ್ರೇಷನ್ ಅಥವಾ ಅದರದ್ದು ಪವರ್ ಏನಿರ್ತೀವಿ ಅದು ಕಡಿಮೆ ಆಗೋವರೆಗೂ ಕೆಲಸ ಮಾಡುತ್ತೆ, ಅದಾದ ತಕ್ಷಣ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಹಳಷ್ಟು ಜೀವಾಣುಗಳನ್ನು ನಾವು ಪಟ್ಟಿ ಮಾಡಿದೀವಿ, ಈಗ ಅದನ್ನ ಯಾವ್ಯಾವ ರೀತಿ ಬಳಕೆ ಮಾಡಬಹುದು ಅಂತ ಹೇಳಿ. ಹೌದು ಸರ್, ಇವಾಗ ನಾನು ಜೈವಿಕ ಗೊಬ್ಬರ ಹೇಳಿದಾಗ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳನ್ನ ಹೇಳಿದೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ರೈಸೋಬಿಯಂ ಇದೆ, ಅಜ್ಟೋಬ್ಯಾಕ್ಟರ್ ಇದೆ, ಅಜೋಸ್ಪೈರ್ಲಮ್ ಇದೆ, ಗ್ಲುಕೋನೋಸಿಟೋಬ್ಯಾಕ್ಟರ್ ಅಂತ ಇದೆ. ಅದ್ರ ಜೊತೆಗೆ ನಾವು ಏನು ನೀಲಿ ಹಸಿರು ಪಾಚಿ ಅಂತ ಈ ಭತ್ತದ ಬೆಳೆಗಳಿಗೆ ಉಪಯೋಗಿಸ್ತೀವಿ ಬ್ಲೂ ಗ್ರೀನ್ ಅಲ್ಲಿಗೆ, ಅದು ಕೂಡ ಇದೆ. ಇವೆಲ್ಲವೂ ಎಲ್ಲ ಬೆಳೆಗಳಿಗೂ ಸೂಕ್ತ ಅಲ್ಲ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ರೈಸೋಬಿಯಂ, ರೈಸೋಬಿಯಂನ ನಾವು ಯಾವಾಗ ಉಪಯೋಗಿಸ್ಬೇಕು, ದ್ವಿದಳ ಧಾನ್ಯಗಳಿಗೆ ಮಾತ್ರ ಉಪಯೋಗಿಸ್ಬೇಕು. ಯಾವಾಗ ದ್ವಿದಳ ಧಾನ್ಯಗಳ ಬೇರುಗಳ ಜೊತೆ ಇದು ಸಂಪರ್ಕವನ್ನು ಪಡೆಯುತ್ತೋ ಆವಾಗ ಅದು ಗಂಟುಗಳ ಮೂಲಕ ವಾತಾವರಣದಲ್ಲಿರೋ ಸಾರಜನಕನ ಅದು ಕೊಡುತ್ತೆ. ಅದೇ ರೀತಿ ಅಜ್ಟೋಬ್ಯಾಕ್ಟರ್ನ ನಾವು ಬೇರೆ ಬೇರೆ ಹೂವಿನ ಬೆಳೆಗಳಿಗಾಗಿರ್ಬೋದು ಅಥವಾ ತರಕಾರಿ ಬೆಳೆಗಳಿಗೆ ತೋಟಗಾರಿಕಾ ಬೆಳೆಗಳಿಗೆಲ್ಲವೂ ನಾವು ಈ ಅಜ್ಟೋಬ್ಯಾಕ್ಟರ್ ಅನ್ನೋದನ್ನು ಸೇರಿಸ್ಬೋದು. ಜೊತೆಗೆ ಅಜೋಸ್ಪೆರ್ಲಮು ಸಾಮಾನ್ಯವಾಗಿ ನಾವು ಭತ್ತಕ್ಕೆ ಹಾಕ್ತೀವಿ, ಅದರ ಜೊತೆ ಗ್ಲುಕೋನೋಸಿಟೋಬ್ಯಾಕ್ಟರ್ ಅನ್ನೋದನ್ನು ಈ ಕಬ್ಬಿನ ಬೆಳೆಗೆ ನಾ ಇದು ಸೂಕ್ತವಾದ ಒಂದು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಇನ್ನು ನಿಮಗೆಲ್ಲರಿಗೂ ಗೊತ್ತಿದೆ ಈ ನೀಲಿ ಹಸಿರು ಪಾಚಿ ಅದು ಎಲ್ಲೆಲ್ಲಿ ನೀರು ಇರುತ್ತೋ, ಈಗ ನಾವು ಭತ್ತವನ್ನು ನೀರಿನ ಒಂದು ಇದರಲ್ಲಿ ಬೆಳೆಯೋದ್ರಿಂದ ನೀರಿನ ಮೇಲೆ ಇದು ಚೆನ್ನಾಗಿ ಬೆಳೆಯುತ್ತೆ ತಡೆಯುತ್ತೆ. ಇವನು ಹೆಂಗೆ ಉಪಯೋಗಿಸ್ಕೋಬೋದು, ಈಗೇನಾಗುತ್ತೆ ಅಂದರೆ ರಂಜಕ ಕರಗಿಸೋದು ಏನು PSP ಅಂತ ಹೇಳ್ತೀವಿ, PSF ಅಂತ ಹೇಳ್ತೀವಿ, ಇವೆಲ್ಲವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಭೂಮಿಗೆ ಸೇರಿಸ್ಬೋದು. ಮೊದಲನೇದಾಗಿ ಬೀಜೋಪಚಾರ, ಬೀಜೋಪಚಾರ ಹೇಗೆ ಮಾಡ್ಬೋದು. ಒಂದೊಂದು ಸರಿ ಹೇಳ್ತಾರೆ ನಾವು ಹೇಳಬೇಕಾದ್ರೆ ಒಂದು ಬೆಲ್ಲದ ಒಂದು ಪಾಕವನ್ನು ಮಾಡಿಕೊಂಡು ಆ ಪಾಕದ ಅದು ತಣ್ಣಗಾದಮೇಲೆ ಈ ಬೀಜಗಳಿಗೆ ಅದನ್ನು ಸೇರಿಸಿ ಈ ಜೈವಿಕ ಗೊಬ್ಬರಗಳನ್ನ ಮತ್ತೆ ಆ ಪಾಕಕ್ಕೆ ಸೇರಿಸಿ ಬೀಜಗಳಿಗೆ ಅದನ್ನು ಸವರಿ ಒಂದು ರಾತ್ರಿ ಬಿಟ್ಟು ಆಮೇಲೆ ನಂತರ ಅದನ್ನು ಬಿತ್ತನೆ ಮಾಡಿ ಅಂತ. ಆದರೆ ಈಗ ಕೆಲವು ರೈತರು ಹೇಳ್ತಾರೆ ಆ ಬೆಲ್ಲದ ಇದಕ್ಕೆ ಸಿಹಿಗೆ ಇರುವೆಗಳು ಮುತ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗ್ತಿರೋದ್ರಿಂದ ಅದು ನೀವೇನು ಬೆಲ್ಲದ ಪಾಕ ಮಾಡ್ಕೊಳ್ಳಬೇಕಂತ ಏನಿಲ್ಲ, ಯಾವ ಬೀಜಗಳನ್ನ ನೀರಲ್ಲಿ ನೆನೆಸಿ ಒಂದ್ಸರಿ ತೆಗೆದ ನಂತರ ಅದರ ಮೇಲೆ ಈ ಪುಡಿ ರೂಪದ ಜೈವಿಕ ಗೊಬ್ಬರಗಳಾಗಿರ್ಬೋದು ಅಥವಾ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಅದಕ್ಕೆ ಸಿಂಪರಣೆ ಮಾಡೋದ್ರಿಂದ ಸಾಮಾನ್ಯವಾಗಿ ನಾವು 8-10 ಗ್ರಾಂ ಅಥವಾ 8-10 ml ಅಷ್ಟು ಜೈವಿಕ ಗೊಬ್ಬರದ ಏನು ದ್ರವ ರೂಪ ಆಗಲಿ ಅಥವಾ ಪುಡಿ ರೂಪ ಆಗಲಿ ಈ ಒಂದು ಬೀಜಕ್ಕೆ ಬೆರೆಸಿ ನಂತರ ಅದನ್ನು ಒಂದು ನೆರಳಲ್ಲಿ ಒಣಗಿಸಿ ನಂತರ ಬೀಜಗಳನ್ನ ಬಿತ್ತನೆ ಮಾಡಿ ಈ ರೀತಿ ಮಾಡೋದ್ರಿಂದ ನಮಗೆ ಸಾಕಷ್ಟು ಉಪಯೋಗ ಬರುತ್ತೆ. ಬಹಳಷ್ಟು ಜೀವಾಣುಗಳಿದಾವಲ್ಲ, ಎಲ್ಲ ಜೀವಾಣುಗಳನ್ನು ಒಟ್ಟಿಗೆ ಬಳಸಬಹುದು. ಹೌದೌದು, ಇವೆಲ್ಲ ಜೀವಾಣುಗಳು. ಈಗ ನಾನು ಒಂದು ಸಾರಜನಕ ಸ್ಥಿರೀಕರಣ ಮಾಡೋದ್ರ ಬಗ್ಗೆ ಹೇಳಿದೆ, ಈಗ ಆಲ್ರೆಡಿ ಬೇರೆವೆಲ್ಲ ಹೇಳಿದ್ವಿ, ಏನು ಒಂದು ರಂಜಕನ ಕರಗಿಸುತ್ತೆ ಮತ್ತೆ ರಂಜಕನ ಚಲಿಸೋದಕ್ಕೆ ಸಹಾಯ ಮಾಡುತ್ತೆ, PGPR ಅಂತ ಹೇಳ್ತೀವಿ, ಏನು ಸಸ್ಯ ಪ್ರಚೋದಕಗಳನ್ನ ಸುಡೋಮೋನಸ್, ಇವೆಲ್ಲವನ್ನು ನಾವು ಬೆರೆಸಿ ಒಟ್ಟಿಗೆ ಬೀಜೋಪಚಾರ ಮಾಡೋದ್ರಿಂದ ಹೆಚ್ಚಿನ ಒಂದು ಏನು ಅದರಿಂದ ನಮಗೆ ಉಪಯೋಗಗಳು ಜಾಸ್ತಿ ಆಗ್ತವೆ. ಒಂದಕ್ಕೊಂದು ಕಿತ್ತಾಡಲ್ಲ, ಇಲ್ಲ ಇಲ್ಲ, ಅವು ಯಾವಾಗ ಕಿತ್ತಾಡ್ತವೆ ಅಂತಂದ್ರೆ ಒಂದಕ್ಕೊಂದು ಕಿತ್ತಾಡೋದಂದ್ರೆ ನಾವು ಅವನ್ನ ಟೆಸ್ಟ್ ಮಾಡಿದಾಗ, ಈಗ ವೈಜ್ಞಾನಿಕವಾಗಿ ನಮ್ಮ ಪ್ರಯೋಗಗಳಲ್ಲಿ ಕೂಡ ನಾವು ನೋಡಿದ್ದೀವಿ, ಅದನ್ನು ಬೆಳೆಸುವಾಗ ನಾವು ಏನು ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶ ಕೊಟ್ಟಾಗ ಎಲ್ಲವೂ ಚೆನ್ನಾಗಿ ಬೆಳೀತಿರುತ್ತೆ. ಯಾವಾಗ ಅವು ಕಾಂಪಿಟೇಷನ್ ಅಥವಾ ಕಿತ್ತಾಡಕ್ಕೆ ಶುರು ಆಗುತ್ತೆ ನೀವೇ ಹೇಳಿದಂಗೆ, ಅಂದ್ರೆ ಅದಕ್ಕೆ ಕಡಿಮೆ ಆಗ್ತಿದೆ, ಊಟ ಕಡಿಮೆ ಇದೆ ಅಂದಾಗ ಕಿತ್ತಾಟಗಳು ಜಾಸ್ತಿ ಆಗುತ್ತೆ. ಯಾವಾಗ ನೀವು ಕರೆಕ್ಟಾಗಿ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಸಾಮಾನ್ಯವಾಗಿ ಇರೋದ್ರಿಂದ ಈ ರೀತಿಯ ಒಂದು ಸಮಸ್ಯೆ ಕಾಡಲ್ಲ. ಬೀಜೋಪಚಾರ ಮಾಡುವಂತಹ ರೈತರದ್ದು ಮತ್ತೊಂದು ಪ್ರಶ್ನೆ ಇದೆ. ಈಗ ಬೀಜೋಪಚಾರವನ್ನು ಶಿಲೀಂದ್ರನಾಶಕಗಳನ್ನು ಬಳಸಿ ಕೂಡ ಎಷ್ಟೋ ಜನ ರೈತರು ಮಾಡ್ತಾರೆ, ಮತ್ತು ಎಷ್ಟೋ ಜನ ಪೀಡನಾಶಕಗಳು ಕೀಟನಾಶಕಗಳನ್ನು ಕೂಡ ಬೀಜೋಪಚಾರದಲ್ಲಿ ಬಳಕೆ ಮಾಡ್ತಾರೆ. ಈಗ ಅಂತಹ ಸಂದರ್ಭದಲ್ಲಿ ಅವರು ಜೀವಾಣು ಗೊಬ್ಬರವನ್ನು ಕೂಡ ಬಳಕೆ ಮಾಡ್ತಿದ್ದಾರೆ ಅಂದರೆ ತಾವೇ ಹೇಳಿದ್ರೆ ಇದಕ್ಕೆ ಜೀವ ಇದೆ ಅಂತ, ಅವಾಗ ಏನು ಮಾಡಬೇಕಾಗುತ್ತೆ? ಯಾವ ತರಹ ಪರಿಹಾರ? ಹೌದು, ಈಗ ಕೆಲವು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಕೆಲವು ಬೀಜಗಳು ಏನಾಗಿರುತ್ತೆ, ಅವರು ಸೀಡ್ನ ಮೊದಲೇ ಬೀಜೋಪಚಾರ ಮಾಡಿ ಬೀಜಗಳನ್ನ ಮಾರುಕಟ್ಟೆಯಲ್ಲಿ ಬಿಟ್ಟಿದ್ದಾರೆ. ಒಂದು ಇನ್ನೊಂದು ನೀವೇ ಹೇಳಿದಾಗೆ, ಒಂದು ಏನು ಈ ಕೆಮಿಕಲ್ಸ್ಗಳನ್ನ ಅಥವಾ ರಾಸಾಯನಿಕ ಪೀಡನಾಶಕಗಳಾಗಲಿ ಶಿಲೀಂದ್ರನಾಶಕಗಳನ್ನ ಉಪಯೋಗಿಸಿದ ನಂತರ ಅದನ್ನು ಎರಡನ್ನು ಒಂದೇ ಸರಿ ಮಾಡಬಹುದು. ಒಂದೇ ಸರಿ ಅಂತಂದರೆ ಫಸ್ಟು ನಾವು ರಾಸಾಯನಿಕಗಳಿಂದ ಅದನ್ನು ಬೀಜೋಪಚಾರ ಮಾಡಿ 15-20 ನಿಮಿಷ ಬಿಟ್ಟು ಜೀವಾಣುಗಳಿಂದ ಬೀಜೋಪಚಾರ ಮಾಡಿ ನಂತರ ನಾವು ಬಿತ್ತನೆಗೆ ಉಪಯೋಗಿಸ್ಕೋಬಹುದು ಸರ್. ಅಲ್ಲ, ಸ್ವಲ್ಪ ಪ್ರಮಾಣ ಜಾಸ್ತಿ ಬಳಸಬೇಕು ಅಂತ ಹೇಳ್ತಾರೆ. ಪ್ರಮಾಣ ನಾನು ಹೇಳಿದ್ನಲ್ಲ ಸರ್, ಇವಾಗ ಮೊದಲೇ ನಾವು ಏನು ಜೈವಿಕ ಗೊಬ್ಬರಗಳನ್ನ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಮಿನಿಮಮ್ ಕ್ವಾಂಟಿಟಿ, ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಇಷ್ಟು ಉಪಯೋಗಿಸಿದ್ರೆ ಸಾಕು ಅಂತ. ನೀವು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿದಾಗೂ ಕೂಡ ಏನೋ ದುಷ್ಪರಿಣಾಮಗಳು ಆಗಲ್ಲ. ರಾಸಾಯನಿಕ ಬಳಸಿರೋದ್ರಿಂದ ಅವೇನಾದರೂ ಜೀವಾಣುಗಳನ್ನ ಕೊಲ್ಲಬಹುದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಜಾಸ್ತಿ ರಾಸಾಯನಿಕಗಳು ಈಗ ನಾವು ಈಗ 0.5 gram ಅಂತ ಹಾಕೊಂಡಿರ್ತೀವಿ, ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ನಮ್ಮ ಸೂಕ್ಷ್ಮಾಣುಜೀವಿಗಳನ್ನ ಸಾಯಿಸೋದಕ್ಕೆ ಸಾಧ್ಯ. ಈಗ ನಾವು 1 gram ಸೂಕ್ಷ್ಮಾಣುಜೀವಿನ ತಗೊಂಡ್ರೆ, ಈಗ ನಮ್ದು ಒಂದು ರಸಗೊಬ್ಬರ ನಿಯಂತ್ರಣ ಕಾಯ್ದೆ ಅಂತ ಇದೆ 1975, ಆ ನಿಯಂತ್ರಣ ಕಾಯ್ದೆ ಪ್ರಕಾರ ನಾವು ಇಂತಿಂಥ ಒಂದು ಕೆಲವು ಕ್ಯಾರೆಕ್ಟರ್ಸ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅದರಲ್ಲಿ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ 2×10⁸ ಅಂತ ಹೇಳ್ತೀವಿ, ಅಂದರೆ ಅಷ್ಟು ಕಾಲೋನೀಸ್ ಇರೋದು, 2 crore ಕಾಲೋನೀಸ್ ಇರುವಂಥ ಸೂಕ್ಷ್ಮಾಣುಜೀವಿಗಳು 1 gram ಅಥವಾ 1 ml ಅಲ್ಲಿ ಇರುತ್ತೆ. ಅಷ್ಟನ್ನು ಸಾಯಿಸುವಂಥ ನಮ್ಮ ರಾಸಾಯನಿಕಗಳು ಇರಲ್ಲ. ಏನಾದ್ರಲ್ಲಿ 100,000 ಸಾಯಿಸಿದ್ರು ಕೂಡ ಇನ್ನೂ ಒಂದಷ್ಟು ಇರೋದ್ರಿಂದ ಅವೆಲ್ಲವೂ ಮತ್ತೆ ನೀವು ಭೂಮಿಗೆ ಬಿತ್ತನೆ ಮಾಡಿದಾಗ ಜಾಸ್ತಿ ಆಗ್ತದೆ. ಆಶಾ ಅವರೇ, ಈಗ ಒಂದು ಶಿಲೀಂದ್ರನಾಶಕ, ಒಂದು ಕೀಟನಾಶಕ ಮತ್ತೆ ಜೀವಾಣು ಗೊಬ್ಬರ, ಈ ಮೂರನ್ನು ಒಟ್ಟಿಗೆ ಬಳಸಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಹೇಳ್ಬಿಡಿ. ಈಗ ಫಸ್ಟ್ ನಾವು ಶಿಲೀಂದ್ರನಾಶಕ ಮತ್ತೆ ಕೀಟನಾಶಕಗಳನ್ನ ಜೊತೆಯಲ್ಲಿ ಸೇರಿಸಿ ಬೀಜೋಪಚಾರನ ಮಾಡಬೇಕು. ಬೀಜೋಪಚಾರ ಫಸ್ಟ್ ಮಾಡ್ಬಿಡ್ಬೇಕು, ಅದು ಮಾಡಿದ ಒಂದು 15-20 ನಿಮಿಷ, ಹೆಚ್ಚಾಗಿ 1/2 ಗಂಟೆ ಕೂಡ ಬಿಟ್ಟು ನಂತರ ನಾವು ಜೀವಾಣು ಗೊಬ್ಬರಗಳ ಮೂಲಕ ಮಾಡಿದ್ರೆ ಅದರಿಂದ ಹೆಚ್ಚು ಒಂದು ಉಪಯೋಗ ನಾವು. ಆಮೇಲೆ ಎಷ್ಟು ಸಮಯ ಬಿಟ್ಟು ಬಿತ್ತನೆ ಮಾಡಬೇಕಾಗುತ್ತೆ ಅದನ್ನ ನಾವು ಒಂದು ಈಗ ಬೆಳಿಗ್ಗೆ ಹೊತ್ತು ಬಿತ್ತನೆ ಮಾಡೋರಿಗೆ 8 ಗಂಟೆ ಅಷ್ಟರಲ್ಲೇ ನಾವು ಬಿತ್ತನೆ ಮಾಡ್ತೀನಿ ಅಂದರೆ ಒಂದು 6 ಗಂಟೆ ಒಳಗೆ 7 ಗಂಟೆಯಲ್ಲಿ ಇದನ್ನು ಮಾಡಿ ಮಾಡ್ಬೋದು. ಇಲ್ಲಾಂದರೆ ಹಿಂದಿನ ರಾತ್ರಿನೇ ಮಾಡಿಕೊಂಡು ಒಂದು ರಾತ್ರಿ ಬಿಟ್ಟು ನಂತರ ಮಾರನೇ ದಿನ ಬೆಳಿಗ್ಗೆಗೆ ನಾವು ಅದನ್ನು ಬಿತ್ತನೆಯನ್ನು ಮಾಡ್ಬೋದು. ಬೀಜೋಪಚಾರ ಆಯಿತು ಒಂದು ವಿಧಾನ. ಅದು ಬಿಟ್ಟರೆ ಈಗ ಒಂದು ಬೀಜೋಪಚಾರ ಬಿಟ್ಟರೆ ನೆಕ್ಸ್ಟ್ ಬೇರುಪಚಾರ ಅಂತ ಹೇಳ್ತೀವಿ. ಕೆಲವು ಸಮಯದಲ್ಲಿ ಏನಾಗುತ್ತೆ, ಬಿತ್ತನೆಗಳನ್ನ ಬೀಜೋಪಚಾರ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಅಂಥ ಸಮಯದಲ್ಲಿ ಬೇರುಪಚಾರ ಅಂದರೆ ಈಗ ಸಾಮಾನ್ಯವಾಗಿ ಇದನ್ನು ನಾಟಿ ಮಾಡುವುದು ಭತ್ತದಲ್ಲಿ. ಭತ್ತದಲ್ಲಿ ಏನು ಸಸಿ ಮಡಿ ಮಾಡ್ಕೊಂಡಿರ್ತೀವಿ, ಸಸಿ ಮಡಿ ಮಾಡಿದ ನಂತರ ನಾವು ಮುಖ್ಯ ಗದ್ದೆಗೆ ನಾಟಿ ಮಾಡ್ತೀವಲ್ಲ, ಅಂಥ ಸಮಯದಲ್ಲಿ ಏನು ಸಸಿ ಮಡಿಯಿಂದ ತೆಗೆಯುವಂಥ ಬೇರುಗಳನ್ನ ನಾವು ಈ ಒಂದು ಜೀವಾಣು ಗೊಬ್ಬರಗಳಲ್ಲಿ ಹದ್ದಿ 1/2 ಗಂಟೆ ಬಿಟ್ಟು ನಂತರ ನಾವು ನಾಟಿ ಮಾಡೋದ್ರಿಂದ ಈ ಒಂದು ಉಪಯೋಗನ ನಾವು ಆ ಬೆಳವಣಿಗೆಯಲ್ಲಿ ಕಾಣ್ಬೋದಾಗಿರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ನೀವು ನೋಡಿರ್ಬೋದು, ತುಂಬ ಜನ ನಮ್ಮಲ್ಲಿ ತರಕಾರಿ ಮತ್ತು ಏನು ಹೂ ಬೆಳೆಗಳನ್ನ ತುಂಬ ಜನ ರೈತರು ಬೆಳೀತಿದ್ದಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ಈ ನರ್ಸರಿಗಳಿಂದ ಟ್ರೇಗಳನ್ನ ತರ್ತಾರೆ, ಪ್ರೋಟ್ರೇಸ್ನ ತರ್ತಾರೆ. ಆ ಪ್ರೋಟ್ರೇಸ್ಗೆನೆ ಕೂಡ ನಾವು ಹಾಕೋದಕ್ಕೆ ಹೇಳ್ತೇವೆ. ಆ ರೀತಿ ಕೊಕ್ಕೊಪಿಟ್ಟಿಗೆನೆ ನೆನೆಯೋ ಥರ ನಾವು ಈ ಜೀವಾಣು ಗೊಬ್ಬರಗಳನ್ನ ಒಂದು ನೀರಿನಲ್ಲಿ ಬೆರೆಸಿ ಅದಕ್ಕೆ ಉಪಚಾರ ಮಾಡಿ ನಂತರ ಅವನ್ನು ಇವರು ಬೆಡ್ ಮಾಡ್ಕೊಂಡಿರ್ತಾರೆ, ಕೆಲವರು ಪಾಲಿಥಿನ್ ಶೀಟ್ಸ್ ಹಾಕೊಂಡಿರ್ತಾರೆ, ಆ ಥರದಲ್ಲಿ ಮಾಡಿ ಕೂಡ ನಾಟಿ ಮಾಡಿದ್ರೆ ಇದು ಒಂದು ಉಪಚಾರ, ಬೇರುಗಳನ್ನ ಉಪಚಾರ ಮಾಡೋದು ಒಂದು ರೀತಿ. ಅದು ಉಪಚಾರ ಅಂದಾಗ ಡಾಕ್ಟ್ರೆ ಒಂದು ವಿಚಾರ ನೆನಪಿಗೆ ಬರುತ್ತೆ, ಇತ್ತೀಚೆಗೆ ಈ ನೆಮಟೋಡ್ಗಳ ಕಾಟ ತುಂಬಾ ಜಾಸ್ತಿ ಆಗಿದೆ, ಅಂದ್ರೆ ಬೇರೆ ಜಂತುಗಳು ಅಂತ ನಾವೇನು ಹೇಳ್ತೀವಲ್ಲ, ಭತ್ತದಲ್ಲಿ ವಿಶೇಷವಾಗಿ ಇದನ್ನು ನಾವು ಕೆಆರ್ಪೇಟೆ ಮತ್ತು ಕೆಆರ್ನಗರ ಈ ಭಾಗದಲ್ಲಿ ಜಾಸ್ತಿ ಕಾಣ್ತಾ ಇದ್ದೀವಿ. ಈಗ ಈ ನೆಮಟೋಡ್ಗಳನ್ನು ನಿಯಂತ್ರಣ ಮಾಡೋದಕ್ಕೆ, ಭತ್ತದ ಬೇರುಗಳನ್ನು ಉಪಚರಿಸೋದಕ್ಕೆ ಯಾವುದಾದ್ರೂ ಜೀವಾಣುಗಳು ಲಭ್ಯ ಇದ್ದಾವೆ? ಹೌದು, ಜೈವಿಕ ಗೊಬ್ಬರಗಳು ಜೊತೆಗೆ ಫೆಸಿಲೊಮೈಸಿಸ್ ಅನ್ನೋ ಒಂದು ಸೂಕ್ಷ್ಮಾಣುಜೀವಿ ಇದೆ. ಈ ಸೂಕ್ಷ್ಮಾಣುಜೀವಿಯನ್ನು ನಾವು ಬೇರುಪಚಾರ ಜೊತೆಗೆ ಬೇರೆ ಏನು ನಾವು ಈ MC ಅಥವಾ ಕನ್ಸೋರ್ಷಿಯ ಒಂದಕ್ಕಿಂತ ಹೆಚ್ಚು 2 ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ಕೊಂಡು ಬೆರೆಸಿ ಆಗಲೇ ನಾವು ಏನು ಚರ್ಚೆ ಮಾಡಿದ್ವಿ ಆ ರೀತಿ ಉಪಯೋಗಿಸೋದ್ರ ಜೊತೆಗೆ ಫೆಸಿಲೊಮೈಸಿಸ್ ಅನ್ನೋ ಈ ಒಂದು ಸೂಕ್ಷ್ಮಾಣುಜೀವಿನ ಕೂಡ ಬೆರೆಸಿ ನಾವು ಬೇರುಪಚಾರ ಮಾಡೋದ್ರಿಂದ ಕೂಡ ನಾವು ಈ ಜಂತು ಬೇರು ಜಂತುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಬೀಜೋಪಚಾರ ಮಾಡಿದ್ರೆ ಒಳ್ಳೇದು ಅಂತೀರೋ, ಭತ್ತದಲ್ಲಿ ಬೇರು ಉಪಚಾರ ಮಾಡಿದ್ರೆ ಒಳ್ಳೇದು ಅಂತೀರೋ? ಸರ್, ಎರಡೂ ಒಳ್ಳೇದು. ಎರಡು ಅಂದ್ರೆ ಯಾವಾಗ್ಲೂ ಎರಡೂ ಮಾಡಿದ್ರೆ ಒಳ್ಳೇದು. ಕೆಲವು ಸರಿ ನಮ್ಮ ರೈತರು ಬೆಳೆ ಚೆನ್ನಾಗಿ ಬರಬೇಕು ಅಂತ ಅನ್ಕೋತಾರೆ, ಆದರೆ ಹೇಳಿದ್ದನ್ನ ಹೇಗೆ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸಿದ್ಧರಿರಲ್ಲ. ಆದರೂ ಅಂಥವ್ರಿಗೆ ನಾವು ಹೇಳ್ತೀವಿ, ಮಾಡೋಕ್ಕೆಲ್ಲ ಆಸಕ್ತಿ ಇರುವಂಥ ರೈತರಿಗೆ ಎರಡನ್ನೂ ಮಾಡಿ ಅಂತ ಹೇಳ್ತೀವಿ. ಬೇರೋಪಚಾರನೂ ಮಾಡಿ ಮತ್ತು ಏನು ಬೀಜೋಪಚಾರನೂ ಮಾಡಿ ಅಂತ ಯಾವುದೋ ಒಂದಾದರೂ ಮಾಡಿ. ತುಂಬ ಪರಿಣಾಮಕಾರಿಯಾಗಿ ಬೇರೆ ಜಂತುಗಳನ್ನು ಹತೋಟಿ ಮಾಡುತ್ತೆ? ಅದು ಮಾಡುತ್ತೆ ಸರ್, ಮಾಡುತ್ತೆ. ಫೆಸಿಲೊಮೈಸಿಸ್ ತುಂಬ ಚೆನ್ನಾಗಿ ಮಾಡಿದೆ, ಯಾಕಂದರೆ ಈಗಾಗಲೇ ನಾವು ಅದನ್ನು ನಾವು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಿರೋದ್ರಿಂದ ಅದರಿಂದ ತುಂಬ ಜನ ರೈತರು ಈಗ ಹೀರೆಕಾಯಲ್ಲಿ ಸಾಮಾನ್ಯವಾಗಿ ಬರುತ್ತೆ ಅಂತ ಈ ತರಕಾರಿ ಬೆಳೆಗಾರರು ತಗೊಂಡು ಹೋದಾಗ ಅವರು ನಾವು ಫೆಸಿಲಮೈಸಿಸನ್ನು ಉಪಯೋಗಿಸಿ ಇದನ್ನು ನಿಯಂತ್ರಣ ಮಾಡಿರೋದನ್ನ ನಾನು ನೋಡಿದ್ದೀವಿ ಸರ್. ಆ ಒಂದು ಫಲಿತಾಂಶನ ಅವರೇ ಬಂದು ಹೇಳ್ತಾರೆ, ಆದ್ದರಿಂದ ನಮಗೆ ಚೆನ್ನಾಗಿ ಗೊತ್ತಿದೆ ಇದನ್ನು ನಿಯಂತ್ರಣ ಮಾಡ್ಬೋದು ಚೆನ್ನಾಗಿ ಅಂತ. ಕಬ್ಬಿನ ತುಂಡುಗಳನ್ನು ಇದು ಒಂದು ಬೇರುಪಚಾರ ಆಯಿತು. ಇನ್ನೊಂದು ಕಬ್ಬಿನ ತುಂಡುಗಳು. ಕಬ್ಬಿನ ತುಂಡುಗಳನ್ನ ನಾವು ಏನು ಈ ಒಂದು ದೊಡ್ಡ ಡ್ರಮ್ಮಲ್ಲಿ ಒಂದು 2 ಲೀಟ್ರು ಅಥವಾ 2 ಕೆಜಿಯಷ್ಟು ಜೈವಿಕ ಜೀವಾಣುಗಳನ್ನ ತಗೊಂಡು ಅದನ್ನಲ್ಲಿ ನೀರಲ್ಲಿ ಬೆರೆಸಿ ನಂತರ ಬೇಕಾದ್ರೆ ನೀವು ಸ್ವಲ್ಪ ಅದಕ್ಕೆ ಸೆಗಣಿ ಹಾಕಿ ಸ್ವಲ್ಪ ಬಗಡ ಥರ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಅದನ್ನು ತೆಗೆದು ಕಬ್ಬಿನ ತುಂಡುಗಳನ್ನ ಅದರಲ್ಲಿ ಒಂದು 1/2 ಗಂಟೆ ನೆನೆಸಿ ನಂತರ ಕಬ್ಬಿನ ತುಂಡುಗಳನ್ನ ನಾಟಿ ಮಾಡೋದ್ರಿಂದ ಕೂಡ ನಾವು ಇದನ್ನು ಹೆಚ್ಚಿನ ಪರಿಣಾಮವನ್ನು ನೋಡ್ಬೋದು. ಅದರ ಜೊತೆಗೆ ನಾನು ಆಲ್ರೆಡಿ ಹೇಳಿದೆ ಒಂದು ಮೈಕೋರೈಸ ಅನ್ನೋದು ಏನಂತಂದರೆ ಯಾವುದೇ ಬೆಳೆಗಳಿಗೆ ಬೇರು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಬೇರು ಯಾವಾಗ ಚೆನ್ನಾಗಿರುತ್ತೆ, ಆಳವಾಗಿ ಮತ್ತು ಹಗಲವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿದಾಗ ಪೋಷಕಾಂಶಗಳ ಜೊತೆಗೆ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಒಂದು ಶಕ್ತಿನ ಈ ಮೈಕೋರೈಸ ಕೊಡುತ್ತೆ. ಅದನ್ನು ಕಬ್ಬಿನಲ್ಲಿ ಕೂಡ ನಾವು ತುಂಬ ಚೆನ್ನಾಗಿ ನೋಡ್ಬೋದು. ಅದರ ಜೊತೆಗೆ ಬಹುವಾರ್ಷಿಕ ಬೆಳೆಗಳು, ಬಹುವಾರ್ಷಿಕವಾಗಿ ತೆಂಗು, ಅಡಿಕೆ, ಬಾಳೆ ಇಂಥದ್ರಲ್ಲಿ ಮೈಕೋರೈಸನ್ನು ಉಪಯೋಗಿಸೋದ್ರಿಂದ ಒಂದು ಬೇರಿನ ಒಂದು ಒಳ್ಳೆಯ ಒಂದು ಬೆಳವಣಿಗೆನ ನಾವು ಕಾಣ್ಬೋದು. ಹಾಗೇನಾಗುತ್ತೆ ಅಂದರೆ ಬೇರೊಂದು ಚೆನ್ನಾಗಿದೆ ಅಂದರೆ ಅದು ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೈಕೋರೈಸ ಇದನ್ನ ಬೇರಿನ ಬೆಳವಣಿಗೆಗಾಗಿ ಬಳಸ್ತೀವಿ, ಇದನ್ನು ಕೂಡ ಬೇರುಪಚಾರಣೆ ಮಾಡಬೇಕು. ಇಲ್ಲ ಸರ್, ಸಾಮಾನ್ಯವಾಗಿ ಇದನ್ನ ನಾವು ಇದು ಹೇಗಿರುತ್ತೆ ಅಂದ್ರೆ ಅದರದ್ದು ಹಿನಾಕುಲಮು ಮಣ್ಣಿನ ಜೊತೆ ಬೇರುಗಳಲ್ಲಿ ಇರುತ್ತೆ. ಆ ಬೇರುಗಳ ಒಂದು ತುಂಡುಗಳು ಮತ್ತೆ ಮಣ್ಣಿನ ಜೊತೆ ಇರೋದ್ರಿಂದ ಅದನ್ನ ನಾವು ಸಾಮಾನ್ಯವಾಗಿ ವಾರ್ಷಿಕ ಬೆಳೆಗಳಿಗೆ ಉಪಯೋಗಿಸುವಾಗ ಗುಣಿ ತರ ಮಾಡಿ ಅದಕ್ಕೆ ಒಂದು 10-20 ಗ್ರಾಮ್ ಒಂದು ಮರಕ್ಕೆ ಅಂತ ಕೊಡ್ತೇವೆ. ಸಾಮಾನ್ಯವಾಗಿ ನೀವೀಗ ಕಬ್ಬಿಗೆ ಎಲ್ಲ ಹಾಕುವಾಗ ನಾವು ಮಣ್ಣು ಜೊತೆ ಅಥವಾ ಗೊಬ್ಬರ ಜೊತೆ ನಾವು ಹಾಕಿ ಬುಡಕ್ಕೆ ಹಾಕಬೇಕಾಗತ್ತೆ. ಇದನ್ನ 1 ಹಿಡಿಯಷ್ಟು ಬುಡಕ್ಕೆ ಹಾಕೊಂಡು ಹೋದಾಗ ಇದರದ್ದು ಕೆಲಸ ಚೆನ್ನಾಗಿ ಮಾಡುತ್ತೆ. ಬಹಳ ಸಾರಿ ಮೈಕೋರೈಸ ಗೊಬ್ಬರವನ್ನ ಖರೀದಿ ಮಾಡಿರೋರು ಅಂಗಡಿಯವನ ಜೊತೆ ಜಗಳ ಕಾಯ್ತಾರೆ, ಯಾಕೆಂದ್ರೆ ಮಣ್ಣು ಕೊಟ್ಬಿಟ್ಟಿದ್ಯಾ ನಮ್ಗೆ ಗೊಬ್ಬರ ಅಂತ ಹೇಳಿ ಅಂತ. ಹೌದು ಸರ್. ಆದ್ರೆ ತಾವು ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ, ಅದರಲ್ಲಿ ಮಣ್ಣೇ ಇರುತ್ತೆ ಆದ್ರೆ ಬೇರಿರುತ್ತೆ ಅಂತ ಇನ್ನೊಮ್ಮೆ ಹೇಳ್ಬಿಡಿ ಮೇಡಮ್. ಹೌದು ಸರ್, ಈ ವಿಷಯಕ್ಕೆ ಹೇಳಿದಾಗ ನೀವು ಕೇಳಿದ್ದು ಒಳ್ಳೇದಾಯ್ತು. ನಾನು ಈಗ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮೊದಲು ನಾನು ಕೃಷಿ ಅಧಿಕಾರಿಯಾಗಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ಕೂಡ ತುಂಬಾ ಜನ ರೈತರು ಬರೀ ಮಣ್ಣೆ ಕೊಟ್ಟಿದ್ದಾರೆ ಅನ್ನೋದ್ರ ಜೊತೆಗೆ ಕೆಲವು ಸಾರಿ ಎಲ್ಲಿ ಒಂದು ಗುಣ ನಿಯಂತ್ರಣ ನಾನು ಮಾಡದೇ ಇದ್ದಾಗ ಈ ಒಂದು ಇದನ್ನು ಕೂಡ ನೋಡಿದೀವಿ ಸರ್. ಯಾಕಂದ್ರೆ ಅದರಲ್ಲಿ ನಾವು ಬಿಳಿ ಇದು ಒಂದು ಸ್ಪೋರ್ಸ್ಗಳ ತರ ಇರುತ್ತೆ, ಆ ಸ್ಪೋರು ಮತ್ತೆ ಒಂದು ಏನು ಬೇರುಗಳದ್ದು ಒಂದು ಕಟ್ ಮಾಡಿರೋ ತುಂಡುಗಳೆಲ್ಲ ಇರ್ತವೆ. ಅವೇನು ಇಲ್ಲದೆ ಇದ್ದಾಗ ಈ ರಸಗೊಬ್ಬರ ನಿಯಂತ್ರಣ ಕಾಯ್ದೆ ಪ್ರಕಾರ ಅವು 1,000 ಪ್ರಾಪಿಗ್ಯೂಲ್ಸ್ ಅಂತ ಹೇಳ್ತೇವೆ, ಅಷ್ಟು ಇರಬೇಕು. ಅದರಲ್ಲಿ ನೀವು ಮಣ್ಣು ಹಿಡ್ಕೊಂಡ್ರೆ, ನೀವು ಬರೀ ಮಣ್ಣನ್ನು ಮತ್ತೆ ಮೈಕೋರೈಸಯುಕ್ತ ಮಣ್ಣನ್ನು ಹಿಡ್ಕೊಂಡ್ರೆ ನಮಗೆ ಅದರದ್ದು ಒಂದು ವ್ಯತ್ಯಾಸ ತಿಳಿಯುತ್ತೆ. ಅದನ್ನು ನೋಡಿ ಉಪಯೋಗಿಸ್ಬೋದು ಸರ್. ಆದರೆ ಇನಾಕುಲಮ್ ಮಾತ್ರ ಇದು ಸಾಮಾನ್ಯವಾಗಿ ಮಣ್ಣದ ಇರುತ್ತೆ, ಹಾಗಾಗಿ ಪ್ರಾಬ್ಲಮ್. ಇನ್ನೊಂದು ಸಣ್ಣ ವಿಷಯ ಅಂದರೆ ಇದನ್ನು ಲಿಕ್ವಿಡ್ ಮಾಡಿದ್ದಾರೆ ಈಗ ಕೆಲವು ಕಂಪನಿಯವರು. ಆ ಲಿಕ್ವಿಡು ಸ್ಪೋರ್ಲೇಷನ್ನ ಐಸೋಲೇಟ್ ಮಾಡಿದ ಮೈಕೋರೈಸ ಆಗೋದ್ರಿಂದ ಅದರಿಂದ ಒಂದು ಸಿಂಗಲ್ ಸ್ಪೋರ್ನ ತೆಗೆಯೋದೇ ಕಷ್ಟ ಇರುತ್ತೆ. ಅದನ್ನು ಇವರು ಲಿಕ್ವಿಡ್ ಅಂತ ಮಾಡಿ ಕೊಡ್ತಿರೋದು ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಿಜವಾಗ್ಲೂ ನಮ್ಗೆ ತಿಳುವಳಿಕೆ ಇಲ್ಲ ಸರ್. ಅದರದ್ದು ಅಂದರೆ ಒಂದು ಅದೇ ಮಣ್ಣಿಗೆ ನೇರವಾಗಿ ಹಾಕೋದು ಒಂದು ವಿಧಾನ ಆಯಿತು, ಬೇರುಪಚಾರ ಆಯಿತು, ಬೀಜೋಪಚಾರ ಆಯಿತು. ಮಣ್ಣಿಗೆ ನೇರವಾಗಿ ಸೇರಿಸ್ಬೋದು ಒಂದು. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ದ್ರವ ರೂಪದ ಜೈವಿಕ ಗೊಬ್ಬರಗಳು ನಮ್ಮಲ್ಲಿ ಸಿಗ್ತಾ ಇರೋದ್ರಿಂದ ಈಗ ಎಲ್ಲರೂ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಂಡಿರೋದ್ರಿಂದ ಎಲ್ಲದಕ್ಕೂ ಇದು ಒಂದು ನಿಜವಾಗ್ಲೂ ತುಂಬ ಉಪಯುಕ್ತವಾಗಿದೆ. ಇದ್ರ ಮೂಲಕ ಕೂಡ ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಏನು ರಾಸಾಯನಿಕಗಳು ನೀರಿನಲ್ಲಿ ಕರಗಿದಂತಹ ರಾಸಾಯನಿಕಗಳನ್ನ ಕೊಡ್ತಾರೋ ಅದೇ ರೀತಿ ಈ ಒಂದು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ನಾವು ಹನಿ ನೀರಾವರಿ ಮೂಲಕ ಕೂಡ ನಾವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಅದು ಸಿಂಪರಣೆನೂ ಕೂಡ ಮಾಡ್ಬೋದು. ಇದರಲ್ಲಿ ಒಂದು ಡ್ರೆಂಚಿಂಗ್ ಅಂತ ಹೇಳ್ತೀವಿ, ಅಂದರೆ ದ್ರವ ರೂಪದ ಜೈವಿಕ ಗೊಬ್ಬರಗಳಲ್ಲಿ ಒಂದು ಹನಿ ನೀರಾವರಿ ಮೂಲಕ ಕೊಡಿ, ಇನ್ನೊಂದು ಡ್ರೆಂಚಿಂಗ್. ನಾನು ನಮ್ಮಲ್ಲಿ ಬರೋ ರೈತರಿಗೆ ಹೇಳ್ತೇನೆ, ಮೊದಲನೇ ಸಾರಿ ನಾಟಿ ಮಾಡಿ ಕೊನೆಯ ಪಕ್ಷ 2 ಸಾರಿ ಆದರೂ ಡ್ರೆಂಚ್ ಮಾಡಿಸಿ, ಅಂದರೆ ಬುಡಕ್ಕೆ ಬೀಳಬೇಕು ಅದು. ಬುಡಕ್ಕೆ ಬಿದ್ದಾಗಷ್ಟೇ ಅದರಿಂದ ನಿಮಗೆ ಹೆಚ್ಚು ಒಂದು ಫಲ ಸಿಗುತ್ತೆ ಆಗುತ್ತೆ ಅಂತ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಯಾವಾಗ ಮಾಡ್ತೀವಿ, ಕೆಲವು ಸರಿ ನಾವು ಬ್ಯಾಸಿಲಸ್ ಮತ್ತು ಸೂಡೋಮೋನಸ್ ಕೂಡ ಒಂದು ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೂ ಕೂಡ ನಾವು ಅದನ್ನು ನಾವು ಸಿಂಪರಣೆ ಕೂಡ ಮಾಡ್ಬೋದು ಸರ್. 5 ಗ್ರಾಮ್ ಟ್ರೈಕೋಡರ್ಮಾವನ್ನ ಸಿಂಪರಣೆ ಮಾಡೋದು ನೋಡಿದೀವಿ. ಟ್ರೈಕೋಡರ್ಮಾನ ಸಾಮಾನ್ಯವಾಗಿ ಮಾಡಲ್ಲ ಸರ್, ಮಾಡೋದಕ್ಕೆ ಅಥವಾ ಬೇರೆ ಇನ್ನೇನಾದರೂ ಹೊಸ ಜೀವಾಣುಗಳು ಬಂದಿದಾವ ರೋಗವನ್ನು ಹತೋಟಿ ಮಾಡೋದಕ್ಕೆ ಸರ್? ರೋಗವನ್ನು ಹತೋಟಿ ಮಾಡೋದಕ್ಕೆ ಈ ಟ್ರೈಕೋಡರ್ಮಾನ ಸಾಮಾನ್ಯವಾಗಿ ನಾವು ಭೂಮಿಗೆನೆ ಸೇರಿಸ್ತೀವಿ. ಏನು ಮಣ್ಣಿನಿಂದ ಬರುವಂತಹ ರೋಗಕಾರಕಗಳನ್ನ ಇದು ಸಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಸಾಮಾನ್ಯವಾಗಿ ಬ್ಯಾಸಿಲಸ್ ಮತ್ತು ಸುಡೋಮೋನಸ್ ಅನ್ನೋದನ್ನ ನಾವು ಈ ಎಲೆಗಳ ಮೇಲೆ ಸಿಂಪರಣೆ ಮಾಡ್ತೇವೆ. ಯಾವಾಗ ಏನು ಸಿಂಪರಣೆಗಿಂತ ಯಾವಾಗಲೂ ಭೂಮಿಯಲ್ಲೇ ಯಾಕೆ ಇವು ಹೆಚ್ಚು ಕೆಲಸ ಮಾಡ್ತವೆ ಮಾಡ್ತವೆ ಅಂತಂದರೆ, ಭೂಮಿಗೆ ಸೇರಿಸಿದಾಗ ಭೂಮಿಯಲ್ಲಿ ಪೋಷಕಾಂಶಗಳು ಜಾಸ್ತಿ ಸಿಗ್ತವೆ ಅವು ಬೆಳವಣಿಗೆ ಆಗೋದಕ್ಕೆ, ಸಂಖ್ಯೆ ವೃದ್ಧಿ ಆಗೋದಕ್ಕೆ. ಅದೇ ನಾವು ಏನು ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಅದು ಕೆಲಸ ಮಾಡಬೇಕಂದ್ರೆ ಅದರ ಸಂಖ್ಯೆ ಜಾಸ್ತಿ ಆಗಬೇಕು. ಆ ಎಲೆಗಳಿಗೆ ಹಡೆಸಿವಾಗಿ ಏನಾದರೂ ಸೇರ್ಕೋಬೇಕಂತಂದರೆ ಒಂದು ಬ್ಯಾಸಿಲಸ್ ಸೂಡೋಮೊನಸ್ನ ಹಾಕ್ಬೋದು ಸರ್, ನಾವು ಸರ್ಫೆಕ್ಟೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಆ ರೀತಿ ಮಾಡೋದ್ರಿಂದ ನಮಗೆ ಎರಡೂ ಭೂಮಿಗೆ ಸಿಂಪರಣೆ ಎರಡೂ ಮಾಡಿದಾಗ ಜಾಸ್ತಿ ಉಪಯೋಗ. ಶೇಖರಣೆ ಮಾಡಿದಾಗ ಬರುವಂತಹ ಕೀಟಗಳನ್ನು ಹತೋಟಿ ಮಾಡೋಕ್ಕೆ ಯಾವ್ದಾದ್ರು ಜೀವಾಣುಗಳಿದೆಯಾ ಶೇಖರಣೆ ಮಾಡಿದಾಗ? ಅಂದ್ರೆ ಸರ್, ಅಂದ್ರೆ ಈಗ ಭತ್ತ ಆಗಲಿ ಕಾಳುಗಳನ್ನಾಗಲಿ ಶೇಖರಣೆ ಮಾಡಿದಾಗ ಕೀಟಗಳು ಬರ್ತಾವಲ್ಲ, ನಿಯಂತ್ರಣ ಮಾಡೋದಕ್ಕೆ ಅಂತ ಜೈವಿಕ ಗೊಬ್ಬರಗಳು ಯಾವುದು ಇಲ್ಲ, ಕೀಟನಾಶಕಗಳು ಇಲ್ಲ. ಸಾಮಾನ್ಯವಾಗಿ ನನ್ನ ಒಂದು ಅನುಭವ ಏನು ಹೇಳುತ್ತೆ ಅಂತಂದ್ರೆ, ನಾವು ಇವೆಲ್ಲವನ್ನ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿ ಒಳ್ಳೆ ಪೌಷ್ಟಿಕಾಂಶಗಳನ್ನ ಕೊಟ್ಟು ಗಿಡಗಳನ್ನ ಬೆಳೆಗಳನ್ನ ಬೆಳೆದು ಆ ಬೆಳೆಯಿಂದ ಬರುವಂತದ್ದನ್ನ ನಾವು ಏನು ಶೇಖರಣೆ ಮಾಡ್ತೀವಿ, ಆಗ ಈ ಒಂದು ಏನ್ ತೊಂದರೆಗಳೇ ಬರಲ್ಲ ಅನ್ನೋದು ನನ್ನ ಒಂದು. ಲಭ್ಯತೆ ಬಗ್ಗೆ ಹೇಳಿ ಮೇಡಮ್, ಎಲ್ಲೆಲ್ಲಿ ಸಿಗ್ತಾ ಇದಾವೆ ಈಗ ಜೀವನ ಗೊಬ್ಬರಗಳು? ಮೊದಲೆಲ್ಲ ಕೃಷಿ ಇಲಾಖೆಯಿಂದ ಬರುವಂತಹ RSKಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಈಗ ನಮ್ಮಲ್ಲೇ, ಈಗ ನಾನು ವಿಸಿ ಫಾರ್ಮ್ ಅಲ್ಲೇ ಒಂದು 3 ವರ್ಷದಿಂದ ನಾವು ಒಂದು ಜೈವಿಕ ಗೊಬ್ಬರಗಳ ಉತ್ಪಾದನಾ ಘಟಕನ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಒಂದು ಒಂದು ಸಣ್ಣ ಹಿನ್ನೆಲೆ ಅಂದ್ರೆ, ನನಗೆ ಗೊತ್ತಿರೋ ಹಾಗೆ ಮೊದಲು ನಾವು ಆ ಮಣ್ಣಿನಲ್ಲಿ ವಿಶ್ಲೇಷಣೆ ಮಾಡಿದಾಗ ತುಂಬಾ, ನಾನು ಓದಿದ್ದು ಅಲ್ಲೇ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದೇ ತರ ಅಲ್ಲಿ ಓದ್ಬೇಕಾದ್ರೆ ಆ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು ಯಾವಾಗ 2000ರಲ್ಲಿ. ಮತ್ತೆ 2013ರಲ್ಲಿ ನಾನು ಅದೇ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕಿಗೆ ಬಂದಾಗ ಅದೇ ಕೆಲಸನ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಮಾಡಿಸಿದಾಗ ನನಗೆ ತುಂಬ ವ್ಯತ್ಯಾಸಗಳು ಕಂಡು ಬಂತಂದರೆ ತುಂಬ ಕಡಿಮೆ ಆಗಿತ್ತು ಸೂಕ್ಷ್ಮಾಣುಜೀವಿಗಳು. ಇಷ್ಟೊಂದು ನಾವು ಒಂದು ಕಾಲೇಜಿನ ಇದರಲ್ಲಿ ಇಷ್ಟು ಸೂಕ್ಷ್ಮಾಣುಜೀವಿಗಳು ಕಡಿಮೆ ಆಗಿದೆ ಅಂದರೆ ರೈತರ ವಲಯಗಳಲ್ಲಿ ಇನ್ನೂ ಎಷ್ಟಾಗಿರ್ಬೋದು. ಮತ್ತೆ ನಾವು ಅದನ್ನು ವೃದ್ಧಿ ಮಾಡಲೇಬೇಕು. ಮತ್ತೆ ಇವು ಕಡಿಮೆ ಪ್ರಮಾಣದಲ್ಲಿ ಮತ್ತೆ ನೇರವಾಗಿ ಒಳ್ಳೆ ಗುಣಮಟ್ಟದ ಜೈವಿಕ ಗೊಬ್ಬರಗಳು ಸಿಗಬೇಕು, ಇದೇ ಮುಖ್ಯವಾದ ಇದು ಸರ್. ಏನೇನು ಉತ್ಪಾದನೆ ಮಾಡ್ತಿದ್ದೀವಿ ನಾವು? ಇದರಲ್ಲಿ 16-17 ರೀತಿಯ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡ್ತೀವಿ. ಸಾರಜನಕ ಸ್ಥಿರೀಕರಣ ಮಾಡೋಂಥದ್ದು, ಫಾಸ್ಫರಸ್ ರಂಜಕ ಕರಗಿಸೋದಂತು, ಮತ್ತೆ ಮೈಕೋರೈಸಾ, ಜೊತೆಗೆ ಇವೆಲ್ಲವನ್ನು ಸೇರಿಸಿ ಕನ್ಸೋರ್ಷಿಯ, ಮೈಕ್ರೋಬಿಯಲ್ ಕನ್ಸೋರ್ಷಿಯ ಅಂತ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈ ಕನ್ಸೋರ್ಷಿಯ ಜಾಸ್ತಿ ನಮಗೆ ಸಹಾಯ ಆಗ್ತಾ ಇದೆ ಅಂದರೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಇದ್ದಂಗೆ. ಇದರಲ್ಲಿ ಎನ್ ಫಿಕ್ಸೇಷನ್ ಅಂದರೆ ಏನು ಯೂರಿಯಾದಿಂದ ಬರೋಂಥದ್ದು ಅದನ್ನು ಉಪಯೋಗಕ್ಕೆ ಸಿಗುತ್ತೆ. ರಂಜಕ ಕರಗಿಸೋದು ಆಗ್ತಾ ಇದೆ. ಮತ್ತು ಅದರ ಜೊತೆಗೆ ನಮಗೆ ಇದು ಪಿ ಸೊಲಬಿಲೈಸೇಷನ್ನು ಸಿಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನು ಸೇರಿ ರೋಗ ನಿಯಂತ್ರಣ ಆಗ್ತಾ ಇದೆ. ಹಾರ್ಮೋನ್ಸ್ಗಳನ್ನ ಕೊಡ್ತಿರೋದ್ರಿಂದ ಕನ್ಸೋರ್ಷಿಯ ಚೆನ್ನಾಗಿ ಪುಡಿ ರೂಪ ದ್ರವ ರೂಪ ಎಲ್ಲದೂ ಇದೆಯಾ ನಿಮ್ಮ? ಹಾಂ, ನಮ್ಮಲ್ಲಿ ಪುಡಿ ರೂಪ ಮತ್ತು ದ್ರವ ರೂಪ ಎರಡೂ ಇದೆ. ಪುಡಿ ರೂಪದನ್ನು ನಾವು 100 ರೂಪಾಯಿ ಕೆಜಿಗೆ ಕೊಡ್ತಾ ಇದ್ದೇವೆ, ಮತ್ತು ದ್ರವ ರೂಪದ 200 ರೂಪಾಯಿಗೆ ಕೊಡ್ತಿದ್ದೇವೆ. ಇದೆಲ್ಲರ ಜೊತೆ, ಹಾಂ, ಪ್ರತಿ ಲೀಟರ್ಗೆ. ಇದರೆಲ್ಲರ ಜೊತೆ ನಾವು ಒಂದು ಟ್ರಾಸ್ಟಿಕ್ ಕಂಪೋಸರ್ ಅಂತ ಡೆವಲಪ್ ಮಾಡಿದ್ದೀವಿ, ನಮ್ಮದೇ ತಾಂತ್ರಿಕತೆನ. ಅದು ಮುಖ್ಯವಾಗಿ ನಮಗೆ ಬೇಕಾಗಿತ್ತು ರೈತರಿಗೆ ತರಗು ನಿರ್ವಹಣೆ ಮಾಡೋದು. ತರಗಗೆ ಎಲ್ಲರೂ ಮೊದಲು ಬೆಂಕಿ ಹಾಕ್ತಿದ್ರು, ಅದನ್ನು ತಡೆಗಟ್ಟಲೇಬೇಕು. ಅದರಲ್ಲೇ ತರಗನಲ್ಲಿ ಸಾಕಷ್ಟು ಪೋಷಕಾಂಶ ಇರುತ್ತೆ. ಅದನ್ನು ಏನು ಈ ವೇಸ್ಟ್ ಕಂಪೋಸರ್ಸ್ ಅಂತ ಹೇಳ್ತೀವಿ, ಈ ತ್ಯಾಜ್ಯವನ್ನು ಕಳಿಸುವಂತಹ ಒಂದು ಸೂಕ್ಷ್ಮಾಣುಜೀವಿಗಳ ಒಂದು ಸಮೂಹನ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ಬೇಗ ತರಗು ಕಳೆದು ಅದರಲ್ಲಿರೋ ಪೋಷಕಾಂಶ ಸಿಗುತ್ತೆ. ಅದು ಕೂಡ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ನೀವಲ್ಲದೆ ಬೇರೆ ಇನ್ನೆಲ್ಲಿ ಸಿಗ್ತಾ ಇದೆ? ಇವಲ್ಲದೆ ನಮ್ಮ ಈಗ ವಿಸಿ ಫಾರ್ಮ್ ಅಲ್ಲದೆ ನಮ್ಮ ಸುತ್ತಮುತ್ತ ಅಂತಂದ್ರೆ ನಮ್ಮ ಮದ್ದೂರು, ಮದ್ದೂರಲ್ಲಿ ನಮ್ಮದು ಏನು ತೋಟಗಾರಿಕೆ ಇಲಾಖೆಯಿಂದ ಮಾಡಿರುವಂತಹ ಬಯೋ ಸೆಂಟರ್ ಅಲ್ಲಿ ಸಿಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ರಂಗಸಮುದ್ರ ಮೈಸೂರು ಹತ್ರ ಆಗಿರುವಂತಹ ರಂಗಸಮುದ್ರದಲ್ಲಿ ಕೂಡ ಇದನ್ನ ಲಭ್ಯತೆ ಇದೆ. ಜೊತೆಗೆ ಹಿಲ್ವಾಲ ತೋಟಗಾರಿಕೆ ಕಾಲೇಜಲ್ಲಿ ಕೂಡ ಇದರಲ್ಲಿ ಪ್ರಮಾಣದಲ್ಲಿ ಸ್ವಲ್ಪ ಸಿಗ್ತಾ ಇದೆ. ಚುಟುಕಾಗಿ ಇದನ್ನ ಖರೀದಿ ಮಾಡುವಾಗ ಏನ್ ಗಮನಿಸಬೇಕು ರೈತರಿಗೆ ಹೇಳ್ಬಿಡಿ. ಇದನ್ನ ಖರೀದಿ ಮಾಡುವಾಗ ನಾವು ಅದನ್ನ ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಕೊಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಟಾಲ್ಕಮ್ ಬೇರೆ ಬೇರೆ ರೀತಿಯ ಕ್ಯಾರಿಯರ್ ಮೆಟೀರಿಯಲ್ಸ್ ಗಳನ್ನ ಉಪಯೋಗಿಸ್ತಾರೆ. ಅದರಲ್ಲಿ ಈಗ ನಾವು ಸಾಮಾನ್ಯವಾಗಿ ಈಗ ನಾನು ಎಲ್ಲೆಲ್ಲಿ ಹೇಳಿದೆ ಅಲ್ಲಿ ಲಭ್ಯ ಇರುವ ಎಲ್ಲವೂ ಬಿಳಿ ಪೌಡರೇ ಸಿಗುತ್ತೆ. ಮೊದಲೆಲ್ಲ ಹಿದ್ಲು ಪುಡಿ ಅಂತ ಲಿಗ್ನೈಟ್ ಪೌಡರ್ಲಿ ಸಿಕ್ತಿತ್ತು, ಇವೆಲ್ಲವೂ ಸಿಗುತ್ತೆ. ಮತ್ತೆ ಅದನ್ನ ನೀವು ಪೌಡರ್ನ ನೋಡಿದಾಗ ಏನು ಒಂದು ಭೂಮಿಗೆ ಹಾಕ್ತಾಗ ಅಥವಾ ನೀರಲ್ಲಿ ನೀವು ಕಲಸಿ ಒಂದು ನೈಟು ಬಿಟ್ಟಾಗ ಅದರಲ್ಲಿ ಒಂದು ತಿಳಿ ಬಣ್ಣಕ್ಕೆ ಅದು ತಿರುಗಿ ಒಂದು ಮಜ್ಜಿಗೆ ತಿಳಿ ಇದು ಕೆನೆ ಬಂದಂಗೆ ಏನಾದರೂ ಗ್ರೋತ್ ಆಗಿದೆ, ಅದರಲ್ಲಿ ಬೆಳವಣಿಗೆ ಕಂಡು ಬಂದಿದ್ರೆ ಖಂಡಿತವಾಗಿ ಅದು ಒಂದು ಒಳ್ಳೆಯ ಏನು ಗುಣಮಟ್ಟದ ಜೈವಿಕ ಗೊಬ್ಬರ ಆಗಿರುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಾವು ಈಗ ಪ್ರತಿ ಸರಿನೂ ಮಾರುಕಟ್ಟೆಗೆ ಹೋದಾಗ ಇಲ್ಲಿ ತುಂಬ ರೈತರು ಏನು ಮಾಡ್ತಿದ್ದಾರೆ ಅಂದರೆ, ದಿನ ಬೆಳಗಾದರೆ ನಮ್ಮ ಕಾಲೇಜಲ್ಲಿ ನನ್ನ ಲ್ಯಾಬಿಗೆ ಸುಮಾರಾಗಿ ಕನಿಷ್ಠ ಅಂದರೆ 10 ಜನ ರೈತರು ಬರ್ತಾರೆ. 10 ಜನ ರೈತರದ್ದು ಒಂದೇ ಇದು, ಔಷಧಿ ಅಂಗಡಿಗೆ ಹೋದರೆ 2 ಫಂಜಿಸೈಡು ಬೇರೆ ಬೇರೆ ಕಂಪ್ನಿದು ಕೊಟ್ಟಿರ್ತಾರೆ. ಈಗ ನಮ್ಗೆ ಹುಷಾರಿಲ್ಲ ಅಂದರೆ 2 ಪ್ಯಾರಾಸಿಟಮಲ್ನ ಒಂದೇ ಜ್ವರಕ್ಕೆ ತಗೊಳತ್ತಾರ. ಇದನ್ನು ಕಡಿಮೆ ಮಾಡಲೇಬೇಕು ಅವರು. ಈ ರೀತಿ ಕಡಿಮೆ ಮಾಡಲಿಲ್ಲ ಅಂತಂದರೆ ನಮಗೆ ತುಂಬ ಅವರೇ ಭೂಮಿಯಲ್ಲಿ, ಮತ್ತು ಈಗ ಏನೇ ಈಗ ಈ ಕೀಟನಾಶಕದ ಅಂಗಡಿಯವನ್ನು ಕೊಡ್ತಿದ್ದಾನಲ್ಲ ಅದು ಅವನ ತಟ್ಟೆಗೆ ಬೀಳುತ್ತೆ ಅನ್ನೋದು ಅವ್ರು ಮರೆತು ಬಿಟ್ಟಿದ್ದಾರೆ. ಮತ್ತೆ ವಾಪಸ್ ಬರುತ್ತೆ ಅಂತ. ಹಾಗಾಗಿ ಅದೊಂದು ವಿಷಯದಲ್ಲಿ ಸ್ವಲ್ಪ ರೈತರು ಎಚ್ಚೆತ್ಕೋಬೇಕು ಅಂತ ನಾನು ಇದನ್ನ ಹೇಳ್ತೀನಿ. ಎಲ್ಲಿವರೆಗೆ ನಾವು ಜೀವಾಣುಗಳನ್ನ ರಕ್ಷಣೆ ಮಾಡ್ತೀವೋ ಅಲ್ಲಿವರೆಗೂ ನಮ್ಮ ಅನುಕೂಲದ ಸಂರಕ್ಷಣೆ ಆಗ್ತಿರುತ್ತೆ. ಇಲ್ಲ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದ್ರೆ ನನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಆಶ ಅವರ? ಹೇಳ್ತೇನೆ ಸರ್, ನನ್ನ ಒಂದು ಮೊಬೈಲ್ ಸಂಖ್ಯೆ 9980542598. ಇನ್ನೊಮ್ಮೆ 9980542598. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9980542598. ಒಳ್ಳೇದು ಡಾಕ್ಟರ್ ಆಶಾ ಅವರೇ. ಇದುವರೆಗೂ ಕೂಡ ಜೀವಾಣು ಗೊಬ್ಬರಗಳ ಮಹತ್ವ ಇದರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎನ್ ಆಶಾ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಏಪ್ರಿಲ್ 23 ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ಆಡು ಮತ್ತು ಕುರಿ ಸಾಕೋದೇನೋ ಬಹಳ ಸುಲಭ, ಆದರೆ ರೈತರಿಗೆ ಹೆಚ್ಚು ಕಂಟಕವಾಗಿ ಬರುವುದೇ ಈ ಕಾಯಿಲೆಗಳು. ಕಾಯಿಲೆಗಳು ಬಂದರೆ ಒಂದರಿಂದ ಒಂದು ಬಂದುಬಿಡುತ್ತೆ. ಅದರಿಂದ ಆ ಕಾಯಿಲೆಗೆ ವೈದ್ಯರ ಸಲಹೆ ಮೇರೆಗೆ ಲಸಿಕೆಗಳನ್ನ